ಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ರಸ್ತೆ ವಿನ್ಯಾಸ ಕಾಮಗಾರಿ ಸಂಚಾರ ಪ್ರಯೋಗಾಲಯಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಎಸ್ಸಿಪಿ ಎಸ್ಟಿಪಿ ಯೋಜನೆಯಡಿ ಮೀಸಲಿಟ್ಟ ಹಣ ರಾಜ್ಯ ಸರ್ಕಾರದಿಂದ ದುರ್ಬಳಕೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಂದು ರಾಜ್ಯಾದ್ಯಂತ ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರೇ, ಇಂದು ಕಾಫಿ ಹಾಗೂ ಸ್ವಯಂ ಉದ್ಯೋಗದಲ್ಲಿ ಅನುಭವಗಳ ಕುರಿತು ಸಕಲೇಶ್ವರ ತಾಲೂಕು ಹೆತ್ತೂರು ಹೋಬಳಿ ಹಾಡ್ಯ ಗ್ರಾಮದ ಯುವ ಕೃಷಿಕ ಎಚ್ಎಸ್ ರಂಜಿತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿ ಹಾಗೂ ಸ್ವಯಂ ಉದ್ಯೋಗದಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿ ಹಾಡ್ಯ ಗ್ರಾಮದ ಯುವ ಕೃಷಿಕ ಎಚ್ಎಸ್ ರಂಜಿತ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿಯ ಹಾಡ್ಯ ಗ್ರಾಮದ ಪ್ರಗತಿಪರ ಯುವ ಕೃಷಿಕ ರಂಜಿತ್ ಅವರು ನಮ್ಮೊಂದಿಗೆ ಇದ್ದಾರೆ. ಕೃಷಿಯ ಜೊತೆಗೆ ಸ್ವಂತ ಉದ್ಯೋಗವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಂಜಿತ್. ನಮಸ್ತೆ ರಂಜಿತ್. ಎಷ್ಟು ವಯಸ್ಸು ತಮಗೆ? 32 ಸರ್. 32 ವರ್ಷ ಆಯಿತು. ಏನು ಓದಿದ್ರಿ? ನಾನು ಎಂ ಕಾಂ ಓದಿದ್ದೀನಿ ಸರ್. ಎಂ ಕಾಂ ಓದಿ ಏನು ಬೇರೆ ಕೆಲಸ ಮಾಡಲಿಲ್ವ? ಬೇರೆ ಕೆಲಸ ನಾನೀಗ 7 ವರ್ಷದಿಂದ ಮಾಡ್ತಾ ಇದ್ದೀನಿ ಬ್ಯಾಂಕಿಂಗ್ ಸೇವೆ. ಅದ್ರ ಜೊತೆಗೆ ಈಗ ಗ್ರಾಮೋನ್ ಸೇವೆನು ಮಾಡ್ತಾ ಇದ್ದೀನಿ, ಜೊತೆಗೆ ಒಟ್ಟೊಟ್ಟಿಗೆ ಕೃಷಿನೂ ಕೂಡ ಮಾಡ್ತಾ ಇದ್ದೀನಿ. ಎಷ್ಟು ಜಮೀನು ಇದೆ ನಿಮಗೆ? ನಮ್ಗೊಂದು 10 ಎಕರೆ ಜಮೀನು ಇದೆ ಸರ್. 10 ಎಕರೆ ಜಮೀನು ಇದೆ. ಏನೇನು ಬೆಳ್ಕೊಂಡಿದ್ದೀರ ಅದರಲ್ಲಿ? ಕಾಫಿ ಮತ್ತೆ ಮೆಣಸು ಬೆಳೆದಿದೀವಿ, ಬಾಳೆ ಬೆಳೆದಿದೀವಿ, ಭತ್ತ ಬೆಳಿತೀವಿ, ಎಲ್ಲ ಬೆಳೀತಾ ಇದೀವಿ ಸರ್. ಕೃಷಿನಲ್ಲಿ ಎಷ್ಟು ಮಟ್ಟಿಗೆ ತೊಡಸ್ಕೊಳ್ತೀರ ನೀವು? 40% ಕೃಷಿ ಭಾಗದಲ್ಲಿ ನಾವು ಇದೀವಿ, ಮಾಡ್ತಾ ಇದ್ವಿ. ಇನ್ನೇನು ಸಹಾಯ ಮಾಡ್ತೀರ? ಎಲ್ಲಾ ತರದ್ದು, ಏನೇನಾಗುತ್ತೆ ಎಲ್ಲಾ ತರನು ಸಹಾಯ ಮಾಡ್ತೀವಿ ಸರ್. ನಮ್ಗೆ ಸಮಯ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಕೃಷಿಲಿ ತೊಡಗಿಸ್ಕೊಂಡಿದ್ವಿ. ಯಾವಾಗ ಎಂ ಕಾಂ ಮುಗಿದ್ ನಿಮ್ದು? 2013 ಸರ್. 2013 ಅಲ್ಲಿ ಮಾಡಿದ್ರಿ? ಎಲ್ಲಿ ಮಾಡಿದ್ರಿ? ಹಾಸನಲ್ಲಿ ಸರ್. ಹಾಸನದಲ್ಲಿ? ಹೌದು. ಎಂ ಕಾಂ ಆದ್ಮೇಲೆ ಕೃಷಿನೇ ಮಾಡ್ತಾ ಇದ್ರ? ಎಂ ಕಾಂ ಆದ್ಮೇಲೆ ಕೂಡ ಕೃಷಿನೇ ಮಾಡ್ತಾ ಇದೀವಿ. ತಂದೆಯವ್ರ ಕಾಲಕ್ಕೆ ಏನೇನು ಕೃಷಿ ಮಾಡ್ತಿದ್ರು ತೋಟದಲ್ಲಿ? ಇವಾಗ ಏನೇನು ಅಡಿಕೆ ಕಾಫಿ ಕಾಳ್ಮೆಣಸು ಮಾಡ್ತಾ ಇದೀವಿ, ಅದೇ ಮುಂಚಿನವಾಗ ಮಾಡ್ಕೊಂಡೆ ಬರ್ತಾ ಇದೀವಿ. ಅದೇ ತೋಟವನ್ನ ನೀವು ಕೂಡ ನಿರ್ವಹಣೆ ಮಾಡ್ಕೊಂಡು ಮುಂದುವರಿತಾ ಇದೀರಿ? ಹೌದು ಹೌದು ಸರ್, ಅದೇ ತೋಟವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ ನಾವು ಕೂಡ. ಕಾಫಿ ಎಷ್ಟಿದೆ? ಕಾಫಿ ಒಂದು ನಮ್ಮಲ್ಲಿ ಒಂದು 5 ಎಕರೆ ಕಾಫಿ ತೋಟ ಇದೆ ಸರ್. 5 ಎಕರೆ ಕಾಫಿ ತೋಟ ಇದೆ. ಯಾವ ತಳಿ ಹಾಕೊಂಡಿದ್ದೀರಿ? ಕಾಫಿ ನಮ್ಮಲ್ಲಿ 2 ತರದಿದೆ ಸರ್, ಅರೇಬಿಕಾ ಇದೆ ಮತ್ತೆ ರೋಬಸ್ಟನೂ ಇದೆ. ರೋಬಸ್ಟಾ ಎಷ್ಟಿದೆ ಮತ್ತೆ ಅರೇಬಿಕಾ ಎಷ್ಟಿದೆ? ಅಂದ್ರೆ ಸರ್, ನಮ್ಮಲ್ಲಿ ಏನಂತಂದ್ರೆ 2 ಮ್ಯೂಚುವಲ್ ಆಗಿ ಮಾಡ್ಕೊಂಡಿದೀವಿ, ಅಂದ್ರೆ ಅದು ಸಪರೇಟ್ ಇದು ಸಪರೇಟ್ ಅಂತ ಏನಿಲ್ಲ, 2 ಮ್ಯೂಚುವಲ್ ಆಗಿ ಬೆಳೀತಾ ಇದೀವಿ. ಹೇಗೆ ಹೊಂದಿಸ್ಕೊಂಡಿದ್ರ ಅದನ್ನ? ಅಂದ್ರೆ ಅದ್ರ ಜೊತೆ ಜೊತೆಗೇನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಅಂದ್ರೆ ಸಪರೇಟ್ ಆಗಿ ಅರೇಬಿಕಾ ಮತ್ತೆ ರೋಬಸ್ಟಾ ಅಂತ ಏನಿಲ್ಲ, ಎರಡು ಕೂಡ ಒಟ್ಟಿಗೆನೆ ಬೆಳ್ಕೊಂಡು ಹೋಗ್ತಾ ಇದೀವಿ. ಎರಡನ್ನು ಮಿಶ್ರವಾಗಿ ಹಾಕೊಂಡಾಗ ಏನು ಸಮಸ್ಯೆಗಳಾಗಲ್ವಾ? ಇಲ್ಲ ಸರ್, ನಮ್ಮಲ್ಲಿ ಏನು ನಮ್ಮ ಮಳೆ ವಾತಾವರಣಕ್ಕೆ ಅದು ಅಡ್ಜಸ್ಟ್ ಆಗಿದೆ, ಹಾಗಾಗಿ ಯಾವುದೇ ತರದ ಸಮಸ್ಯೆ ಏನಿಲ್ಲ. ಅರೇಬಿಕಾ ನಿರ್ವಹಣೆ ಮಾಡ್ತಕ್ಕಂಥದ್ದು ಸುಲಭನೋ ಅಥವಾ ರೋಬಸ್ಟ ಸುಲಭ ಆಗುತ್ತ? ನಮಗೆ ರೋಬಸ್ಟನೇ ಸುಲಭ ಸರ್, ನಮ್ಮ ಈ ವಾತಾವರಣಕ್ಕೆ ರೋಬಸ್ಟನೇ ಸುಲಭ ಆಗುತ್ತೆ. ಬಟ್ ಜಾಸ್ತಿ ಅಂತಂದ್ರೆ ಅರೇಬಿಕಾಕ್ಕೆ ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ, ತೊಂದರೆ ಇಲ್ಲ ಸರ್, ಮಾಡ್ಕೊಂಡು ಹೋಗ್ಬೋದು. ಅರೇಬಿಕಾಗೆ ಏನೇನು ಖರ್ಚು ಬರುತ್ತೆ ಹೆಚ್ಚಾಗಿ? ಅರೇಬಿಕಾಗೆ ಅಂತಂದ್ರೆ ಅದು ಸ್ಪ್ರೇ ಎಲ್ಲ ಮಾಡ್ಬೇಕು ಸರ್ ತುಂಬಾ, ಅದನ್ನ ಸಪರೇಟ್ ಮಾಡ್ಬೇಕು. ಯಾಕೆಂತಂದ್ರೆ ಅದ್ರಲ್ಲಿ ನೀರು ಕೊಟ್ಟಾಗ ಅದಕ್ಕೆ ಜಾಸ್ತಿ ಒಂದು ಇದು ಬರುತ್ತೆ, ರೋಗಗಳು ಜಾಸ್ತಿ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಸ್ಪ್ರೇ ಮಾಡ್ಬೇಕು ನಾವು. ಸ್ಪ್ರೇ ಮಾಡದಿದ್ದಾಗ ಸಂದರ್ಭದಲ್ಲಿ ಅದು ಸ್ವಲ್ಪ ನಷ್ಟ ಆಗ್ಬಿಡತ್ತೆ, ಗಿಡ ಎಲ್ಲ ಹೋಗ್ಬಿಡತ್ತೆ. ಹಾಗಾಗಿ ತೊಂದರೆ ಇಲ್ಲ, ಈಗ ಮಾಡ್ಕೊಂಡು ಹೋಗ್ಬೋದು. ಆತರ ಈ ರೋಬಸ್ಟ್ ಆದ್ರೆ ಅಷ್ಟೇನು ರೋಗ ರುಜಿನಗಳಿಲ್ಲ ಅಲ್ವಾ? ಅದಕ್ಕೆ ರೋಬಸ್ಟ್ ಹಾಕಿ ಅಷ್ಟೇನು ರೋಗ ರುಜಿನಗಳು ಬರಲ್ಲ ಸರ್. ಹಂಗಾಗಿ ಅದು ಸ್ವಲ್ಪ ನಿರ್ವಹಣೆ ಮಾಡ್ತಕ್ಕಂಥದ್ದು ಸುಲಭ ಆಗುತ್ತೆ. ಕಾಂಡ ಕೊರಕದ ಸಮಸ್ಯೆನು ಕೂಡ ರೋಬಸ್ಟ್ ಆಗಿ ಬರಲ್ಲ ಅಲ್ವಾ? ಇಲ್ಲ ಸರ್, ಬರಲ್ಲ ಅದಕ್ಕೆ ಅಷ್ಟೊಂದಾಗಿ ಕಾಂಡದ ಸಮಸ್ಯೆ ಬರಲ್ಲ. ಕಾಫಿಗೆ ಈಗ ವರ್ಷ ಪೂರ್ತಿ ಏನೇನು ಕೆಲಸ ಮಾಡ್ತೀರಾ? ಕಾಫಿ ಕುಯ್ದಾದ್ಮೇಲೆ ಕಾಫಿ ಚಿಗುರು ಮಾಡಬೇಕು, ಕಸಿ ಮಾಡಬೇಕು, ಮರ ಕಡಿಯೋದು, ಮತ್ತೆ ನೀರು, ಗೊಬ್ಬರ, ಇಷ್ಟೊಂದು ಕೆಲಸ ಮಾಡಬೇಕಾಗತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಮಾಡ್ತೀರಾ ಇದನ್ನ? ಡಿಸೆಂಬರ್ ಮತ್ತೆ ಜನವರಿಲಿ ಕಾಫಿ ಕೊಯ್ಲಿದೆ, ಮತ್ತೆ ಅದಾದ ನಂತರ ನಾವು ಕಾಫಿ ಕಸಿ ಮಾಡೋದಂತ ಮಾಡ್ತೀವಿ ಫೆಬ್ರವರಿ ಇಲ್ಲ ಮಾರ್ಚಲ್ಲಿ. ಮೇಯ್ನ್ ಆಗಿ ಮಾರ್ಚಲ್ಲಿ ನೀರು ಕೊಡಬೇಕು ಕಾಫಿ ತೋಟಕ್ಕೆ. ಮಾರ್ಚಲ್ಲಿ ನೀರು ಕೊಟ್ಟಮೇಲೆ ನೆಕ್ಸ್ಟ್ ಜೂನ್ ಜುಲೈಯಲ್ಲಿ ಸ್ಟಾರ್ಟಿಂಗಲ್ಲಿ ಮಳೆ ಆರಂಭ ಆಗ್ತದೆ. ಮಳೆ ಆರಂಭದಲ್ಲಿ ಗೊಬ್ಬರ ಕೊಡಬೇಕು, ಗೊಬ್ಬರ ಕೊಟ್ಟಾದ ನಂತರ ಮತ್ತೆ ಚಿಗುರು, ಅವಾಗ ಒಂದೆರಡು ತಿಂಗಳಿಗೆ ಮೂರು ತಿಂಗಳಿಗೆ ಚಿಗುರು ಬರ್ತಾ ಇರುತ್ತೆ, ಅದನ್ನು ಕೂಡ ತೆಗಿಬೇಕು. ಅದಾದ ನಂತರ ಇದೇ ತರ ಮೂರು ತಿಂಗಳಿಗೆ ಒಂದ್ಸಲ ಗೊಬ್ಬರ ಹಾಕಬೇಕು. ಇಷ್ಟೆಲ್ಲ ಕೆಲಸ ಆಗುತ್ತೆ. ಗೊಬ್ಬರ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾನೆ ಇರ್ತೀರ? ಕೊಡ್ಲೇಬೇಕು ಸರ್, ಕೊಡ್ಲಿಲ್ಲ ಅಂತಂದ್ರೆ ವರ್ಷ ಪೂರ್ತಿ ಇರ್ಬೇಕಲ್ಲ ಸರ್, ಫಸಲದ ನಿಂತ್ಕೋಬೇಕಲ್ಲ, ಹಾಗಾಗಿ ಗೊಬ್ಬರ ಹಾಕ್ಲೇಬೇಕಾಗುತ್ತೆ ಸರ್. ಮೂರು ತಿಂಗಳಿಗೆ ಒಂದ್ಸಲ, ನಾಲ್ಕು ತಿಂಗಳಿಗೆ ಒಂದ್ಸಲ ಹಾಕ್ಲೇಬೇಕಾಗತ್ತೆ. ನೆರಳಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರ ಕಾಫಿಗೆ? ಕಾಫಿಗೆ ಮರ ಗಿಡಗಳು ಇದೆ ಸರ್, ಈಗ ಸ್ವಲ್ಪ ದೂರ ದೂರದಲ್ಲಿ ಇಟ್ಕೊಂಡಿದೀವಿ, ತೊಂದರೆ ಇಲ್ಲ. ಮರ ಗಿಡಗಳು ಇದೆ, ಸ್ವಲ್ಪ ಅದ್ರ ಮಧ್ಯದಲ್ಲಿ ಹಾಲ್ವಾನ್ಗಳನ್ನು ಹಾಕೊಂಡಿದೀವಿ. ನೆರಳಿಗೇನು ಸಮಸ್ಯೆ ಇಲ್ಲ, ನೆರಳಿದೆ. ನೆರಳು ಬೇಕೇ ಬೇಕಾ ಕಾಫಿ ಬೆಳೆ ಮಾಡಲಿಕ್ಕೆ? ನೆರಳು ಬೇಕೇ ಬೇಕು ಸರ್, ಇಲ್ಲಾಂತಂದ್ರೆ ಕಾಫಿ ಆಗಲ್ಲ ಸರ್. ನಮ್ಮಲ್ಲಿ ಸ್ವಲ್ಪ ಬೇಸಿಗೆ ಇದರಲ್ಲಿ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ನೆರಳು ಬೇಕೇ ಬೇಕಾಗುತ್ತೆ. ನೀರಾವರಿ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಿ? ನೀರಾವರಿ ವ್ಯವಸ್ಥೆ ಕೆರೆ ಇದೆ ಸರ್ ನಮ್ಮಲ್ಲಿ, ಈಗ ಕೆರೆ ಮಾಡ್ಕೊಂಡಿದ್ವಿ, ತೊಂದರೆ ಇಲ್ಲ. ತುಂಬಾ ವರ್ಷದಿಂದ ಕೆರೆಯಿಂದ ನೀರಿಂದ ಹೊಡಿತಾ ಇದ್ವಿ. ಕೆರೆ ನೀವೇ ಸ್ವಂತ ಮಾಡ್ಕೊಂಡಿದ್ದು ಅಥವಾ ಸರ್ಕಾರದಿಂದ ತಗೊಂಡ್ರೆ ಹೇಗೆ? ನಾವೇ ಸ್ವಂತ ಮಾಡಿರೋದು ಸರ್. ಎಷ್ಟು ವಿಸ್ತೀರ್ಣದಲ್ಲಿ ಮಾಡ್ಕೊಂಡಿದ್ದೀರಿ ಕೆರೆನ? ಕೆರೆ 80x60 ಇದೆ ಸರ್. ಮೀನು ಸಾಕಾಣಿಕೆ ಮಾಡ್ಬೋದಲ್ವಾ ಅದರಲ್ಲಿ? ಮಾಡ್ಬೋದು ಸರ್. ನಮ್ಮಲ್ಲಿ ಏನು ಮೀನು ಸಾಕಾಣಿಕೆ ಅಂದ್ರೆ ಎಲ್ಲ ಪ್ಲಾನ್ ಮಾಡಿಕೊಂಡೇ ಮಾಡ್ಬೇಕು, ಯಾಕಂದ್ರೆ ನಮ್ಮಲ್ಲಿ ಹಕ್ಕಿಗಳು ಜಾಸ್ತಿ, ನೀರು ಕಾಗೆ ಅಂತ ಬರುತ್ತೆ, ಅದು ಸಿಕ್ಕಾಪಟ್ಟೆ ಇರೋದ್ರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಮಾಡ್ಬೋದು. ಮಾಡೋ ಅಂತ ಪ್ರಯತ್ನ ಮಾಡ್ಲಿಲ್ವಾ ನೀವು? ಮಾಡೋ ಅಂತ ಪ್ರಯತ್ನ ನಾವೇನಂತಂದ್ರೆ ಮೀನು ತಗೊಬಂದು ಬಿಟ್ಟಿರೋದು ಅಷ್ಟು ಬಿಟ್ರೆ ಅದನ್ನ ಮುಂದೆ ಪಾಲನೆ ಏನು ಮಾಡಕ್ ಹೋಗಿಲ್ಲ. ಹಾಗಾಗಿ ಸಮಯದ ಅಭಾವ ಮತ್ತೆ ಇರೋದ್ರಿಂದ ಜಾಸ್ತಿ ಮಾಡಕ್ ಆಗಿಲ್ಲ. ಮೀನ್ಗಳನ್ನ ಮರಿಗಳನ್ನ ಬಿಟ್ಟಿರೋದು ಬಿಟ್ರೆ ಪಾಲನೆ ಮಾಡಕ್ ಹೋಗಿಲ್ಲ, ಮುಂದುವರಿಸಿಲ್ಲ. ಏನಾದ್ರು ಮೀನ್ ಹಿಡಿದ್ರ ನೀವು? ಇಲ್ಲ ಸರ್, ಮೀನ್ಗಳ ಯಾವ್ದು ಬಿಟ್ಟೇ ಇಲ್ಲ, ಉಳಿಲಿಲ್ವಲ್ಲ, ಕಾಗೆಗಳೆಲ್ಲ ತಗೊಂಡೋಗ್ಬಿಟ್ಟಿತ್ತು, ಹಾಗಾಗಿ ಯಾವ್ದು ಉಳಿದಿಲ್ಲ. ಹಾಗಾಗಿ ಉಳಿಯ ಅಂತ ಪ್ರಯತ್ನ ಮಾಡ್ಲಿಲ್ಲ. ಒಂದು ಸ್ವಲ್ಪ ಪ್ಲಾನ್ಡ್ ಆಗಿ ಮಾಡಿದ್ರೆ ಮೀನು ಹಿಡಿಬಹುದು. ಮೀನನ್ ಹಿಡಿಬಹುದು ಸರ್, ತುಂಬಾನೇ ಸಾಕ್ಬೋದು. ಪ್ಲಾನ್ಡ್ ಆಗಿ ಮಾಡ್ಬೇಕು ನೀವು, ಮಾಡಿದ್ರೆ ಸಿಗುತ್ತೆ. ಕೆರೆ ಅಂದ್ರೆ ಮಳೆ ನೀರು ತುಂಬ್ಕೊಳ್ಳುತ್ತಾ ಅಥವಾ ಜಲ ಬರುತ್ತಾ ಹೇಗೆ? ಮಳೆ ನೀರುನು ಬರುತ್ತೆ, ಜಲನೂ ಇದೆ ಸರ್. ಒಟ್ಟಿಗೆ ವರ್ಷ ಪೂರ್ತಿ ನೀರಿದ್ದೇ ಇರುತ್ತೆ? ವರ್ಷ ಪೂರ್ತಿ ನೀರು ಇರುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ ನೀರು ಇರುತ್ತೆ, ಬೇಸಿಗೆಯಲ್ಲಿ ಕೂಡ ಜಲನೂ ಇರುತ್ತೆ. ಈಗ ನೀರು ಯಾವ ಸಂದರ್ಭದಲ್ಲಿ ಹೊಡ್ಕೊಳ್ತೀರಾ? ಅಂದ್ರೆ ಸರಿಯಾದ ಸಮಯಕ್ಕೆ ಮಳೆ ಬರಲಿಲ್ಲ ಅಂತ ಅಂದ್ರೆ ಆ ಟೈಮ್ಗೆ ಬ್ಲಾಸಮ್ಗೆ ಅದಕ್ಕೆಲ್ಲ ಹೊಡ್ಕೊಳ್ತೀರಾ ಹೇಗೆ? ಹೌದು ಸರ್, ಈಗ ಮೇಯ್ನ್ ಆಗಿ ನಾವು ಹೊಡಿಬೇಕಾದ್ರಿಂದ ಫೆಬ್ರವರಿ ಎಂಡು ಮತ್ತೆ ಮಾರ್ಚ್ ಫಸ್ಟ್ ಅಲ್ಲಿ ನೀರು ಹೊಡಿಲೇಬೇಕು ಕಂಪಲ್ಸರಿ ಆಗಿ. ಹೊಡಿಲಿಲ್ಲ ಅಂತಂದ್ರೆ ಬ್ಲಾಸಮ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನೀರು ಬೇಕೇ ಬೇಕು. ಹಂಗಾಗಿ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಅಂದ್ರೆ ಬ್ಲಾಸಮ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನೀರು ಬೇಕೇ ಬೇಕು. ಹಂಗಾಗಿ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಒಂದ್ಸಲ ಹೊಡಿತೀವಿ. ನೆಕ್ಸ್ಟ್ ತದ ನಂತರ 15-17 ದಿನಕ್ಕೆ ನೀರು ಹೊಡಿತೀವಿ ಮತ್ತೆ ಸೆಕೆಂಡ್ ರೌಂಡ್. ಅದು ಸ್ವಲ್ಪ ಸೆಟ್ ಆಗೋವರೆಗೂ ನೀರಿನ ಅಗತ್ಯ ಇದ್ದೇ ಇರುತ್ತೆ ಅದಕ್ಕೆ. ಹೌದು ಸರ್, ನೀರಿನ ಅಗತ್ಯ ಇದ್ದೇ ಇರುತ್ತೆ. ಇತ್ತೀಚೆಗೆ ಕಾಫಿ ತೋಟದಲ್ಲಿ ಏನ್ ಸಮಸ್ಯೆಗಳು? ಕಾಫಿ ಬೆಳೆಗಾರರು ತುಂಬಾ ಅಳಲನ್ನ ಹೇಳ್ಕೊಳ್ತಾರೆ, ಏನ್ ಸಮಸ್ಯೆಗಳನ್ನ ನೀವು ಗುರುತಿಸಿದ್ರಿ? ಮೇಯ್ನ್ ಏನಂತಂದ್ರೆ ಲೇಬರ್ದು ಜಾಸ್ತಿ ಸರ್. ಇವಾಗ ಲೇಬರ್ದು ಸಂಬಳ ಕೇಳ್ತಾರೆ. ಇವಾಗ ನಾನು ನೋಡ್ಬೇಕಾದ್ರೆ 200 ರೂಪಾಯಿಂದ ಸ್ಟಾರ್ಟ್ ಆಗಿರೋದು ಸಂಬಳ, ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ 200 ರೂಪಾಯಿಂದ ಸ್ಟಾರ್ಟ್ ಆಗಿರೋದು. ಇವಾಗ 500-800 ರೂಪಾಯಿ ತನಕ ಬಂದು ನಿಂತಿದೆ ಲೇಬರ್ ಚಾರ್ಜಸ್. ಮೇಯ್ನ್ ಹೊಡ್ತಾ ಅದೇ ಅದೆಲ್ಲ ಸ್ಟಾರ್ಟ್ ಆಗಿರೋದು. ಇವಾಗ 500-800 ರೂಪಾಯಿ ತನಕ ಬಂದು ನಿಂತಿದೆ ಲೇಬರ್ ಚಾರ್ಜಸ್. ಮೇಯ್ನು ಹೊಡ್ತಾ ಅದೇ. ಅದಾಗಿ ಇನ್ನೊಂದು ಅಂತಂದ್ರೆ ಗೊಬ್ಬರದ ರೇಟ್ ಜಾಸ್ತಿ ಇದೆ ಸಿಕ್ಕಾಪಟ್ಟೆ, ಅದೊಂದು ಮೇಯ್ನ್ ರೀಸನ್ ಇದೆ ಸರ್. ಗೊಬ್ಬರದೊಂದು ದೊಡ್ಡ ಸಮಸ್ಯೆ, ಗೊಬ್ಬರದ್ದು ದೊಡ್ಡ ಸಮಸ್ಯೆ ಇದೆ, ಮತ್ತೆ ಲೇಬರ್ದು ಸಮಸ್ಯೆ ತುಂಬಾ. ಅವ್ರದ್ದು ಲೇಬರ್ ಕಾಸ್ಟ್ ಕೂಡ ಜಾಸ್ತಿ ಇದೆ, ಮತ್ತೆ ಏನಂತಂದ್ರೆ ಲೇಬರ್ ಇವಾಗ ಯಾರು ಸಿಗಲ್ಲ ನಮ್ಮಲ್ಲಿ, ತುಂಬಾ ಕಮ್ಮಿ ಇದಾರೆ, ಹಾಗಾಗಿ ಅದೊಂದು ಸಮಸ್ಯೆ ಇದೆ. ಈಗ ಲೇಬರ್ ಸಮಸ್ಯೆನ ನೀವು ಹೇಗೆ ಬಗೆಹರಿಸ್ತಿದ್ರಿ? ಇವಾಗ ಏನಂತಂದ್ರೆ ನಮಗೆ ಕಾಫಿ ಕುಯ್ಯಕ್ಕೆಲ್ಲ ಹೊರಗಡೆಯಿಂದ ಜನ ಬರ್ತಾ ಇದೆ ಸರ್. ಈಗ ದಾವಣಗೆರೆ ಆ ಕಡೆ ಸೈಡ್ ಇಂದ ಬರ್ತಾರೆ, ಬೇರೆ ಬೇರೆಯವರೆಲ್ಲ ಕರೆಸಿರ್ತಾರೆ, ಅವ್ರನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಅಂತ ಕುಯ್ಸ್ತಾ ಇದೀವಿ ಕಾಫಿದು. ಇನ್ನು ಮಧ್ಯ ಮಧ್ಯ ಅಂತಂದ್ರೆ ಇಲ್ಲಿ ಸ್ವಲ್ಪ 1-2-3 ಆ ತರ ಇಟ್ಕೊಂಡು ಮಾಡಿಸ್ತಾ ಇದ್ದೀವಿ ಕೆಲಸ. ನೀವು ಕೆಲಸ ಮಾಡ್ತೀರಿ? ಹಾ ಮಾಡ್ತೀವಿ, ಸಮಯ ಸಿಕ್ಕಾಗ ಶನಿವಾರ ಭಾನುವಾರ ರಜಾ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಸರ್. ಏನೇನು ಕೆಲಸ ಮಾಡ್ತೀರಾ ನೀವು? ಇಲ್ಲ ತೋಟದಲ್ಲಿ ಏನೇನು ಕೆಲಸ ಆಗುತ್ತೆ ಎಲ್ಲದೂ ಕೆಲಸ ಮಾಡ್ತೀವಿ ಸರ್, ಅದು ಇದು ಅಂತ ಇಲ್ಲ, ಎಲ್ಲ ಕೆಲಸ. ಮಾಡ್ತೀವಿ. ನಿಮ್ಮ ತೋಟದ ಸಮೀಪದಲ್ಲೇನೆ ಎತ್ತಿನಹಳ್ಳಿ ಪ್ರಾಜೆಕ್ಟ್ ಕೂಡ ಹಾದು ಹೋಗಿದೆ ಅಲ್ವಾ? ಹೌದು ಸರ್, ಹಾದು ಹೋಗಿದೆ. ಯಾವಾಗ ಕೆಲಸ ನಡೀತು ಇದ್ರದ್ದು, ಮತ್ತೆ ಏನ್ ಪ್ರಗತಿ ಇದೆ ಈಗ? ಎತ್ತಿನಹೊಳೆ ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಸರ್, ಇವಾಗ ಒಂದು 8-10 ವರ್ಷದಿಂದ ಕೆಲಸ ನಡೀತಾನೆ ಇದೆ. ಇವಾಗ ಡ್ಯಾಮ್ ಕಟ್ಟಿ ಡ್ಯಾಮ್ ಇಂದ ನೀರು ತಗೊಂಡು ಶಿಫ್ಟ್ ಮಾಡೋ ಪ್ಲಾನಿಂಗ್ ಅಲ್ಲೂ ಇದಾರೆ ಅವರು. ನಿಮ್ಮ ತೋಟದ ಪಕ್ಕದಲ್ಲೇ ಹಾದೋಗಿರೋದ್ರಿಂದ ಕೇಳ್ತೀನಿ, ಇದರಿಂದ ನಿಮ್ಗೆ ಅನುಕೂಲನ ಅಥವಾ ಸಮಸ್ಯೆನ ಹೇಗೆ? ತುಂಬಾ ಅನಾನುಕೂಲ ಆಗಿದೆ ಸರ್, ಯಾಕೆಂತಂದ್ರೆ ಅವರು ಮಾಡಿರೋದ್ರಿಂದ ನಮ್ದು ಜಮೀನೆಲ್ಲ ಪೂರ್ತಿ ಒಂದು 10 ಎಕರೆ ಜಮೀನು ಪೂರ್ತಿ ಡ್ಯಾಮ್ಗೆ ಕುಸಿದು ಹೋಗ್ಬಿಟ್ಟಿದೆ. ಹಂಗಾಗಿ ಇವಾಗ ತುಂಬಾನೇ ಸಮಸ್ಯೆ ಆಗ್ಬಿಟ್ಟಿದೆ ನಮ್ಗೆ ಅಂತಾನು, ಏನು ಕೂಡ ಅದರಿಂದ ಬೆನಿಫಿಟ್ಸ್ ಇಲ್ಲ, ಆ ಥರ ಆಗಿದೆ. ಜಾಗನೂ ಕೂಡ ಪೂರ್ತಿ ಹೊಳೆಗೆಲ್ಲ ಕೊಚ್ಚೋಗಿರೋದ್ರಿಂದ ನಮಗೆ ತುಂಬ ಅಂತಂದ್ರೆ ತುಂಬ ತುಂಬ ಇದಾಗ್ಬಿಟ್ಟಿದೆ ಸರ್. ಅದರಿಂದ ಯಾವ್ದಾದ ಸರ್ಕಾರದ್ದು ಇದಾಗಲಿ ಯಾವುದೇ ಆಗಲಿ ಪರಿಹಾರನೂ ಇಲ್ಲಿ ತನಕನೂ ಸಿಕ್ಕಿಲ್ಲ. ನಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ವಿ, ಪತ್ರಗಳನ್ನ ಎಲ್ಲ ಕೊಡ್ತಾ ಇದ್ದೀವಿ, ತಹಶೀಲ್ದಾರ್ಗೂ ಕೂಡ ಪತ್ರಗಳನ್ನ ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಇಲ್ಲಿವರೆಗೂ ತನಕ ಯಾರು ಕೂಡ ಸ್ಪಂದಿಸಿಲ್ಲ. ಅಂದ್ರೆ ನಿಮ್ ಜಮೀನ್ ಪಕ್ಕದಲ್ಲಿ ಕಾಲುವೆ ಅಷ್ಟೇ ಹಾದೋಗಿರೋದಲ್ವ? ಕಾಲುವೆ ಹಾದೋಗಿರೋದು ಕೆಳಗಡೆ ಅವರು ಅಣೆಕಟ್ಟನ ಕಟ್ಟಿದ್ದಾರೆ ಸರ್, ಈಗ ಚೆಕ್ ಡ್ಯಾಮ್ ಅಂತ ಕಟ್ಟಿದಾರಲ್ಲ ಸರ್, ನೀರು ನಿಂತ್ಕೊಳ್ಳೇಬೇಕಾಗತ್ತಲ್ಲ, ಹಾಗಾಗಿ ಮತ್ತೆ ಅವರು ಮಾಡತಕ್ಕಂಥ ಸಂದರ್ಭದಲ್ಲಿ ಡೈನಮ್ಗಳನ್ನ ಬ್ಲಾಸ್ಟ್ ಮಾಡಿ ಅದರಿಂದನೂ ಕೂಡ ಅದು ಜಾಗಕ್ಕೆ ಸ್ವಲ್ಪ ಎಫೆಕ್ಟ್ ಆಗಿರ್ಬೋದು. ಈಗ ನಿಮ್ಗೆ ಅದಕ್ಕೆ ಪರಿಹಾರ ಅಂತ ಏನೋ ಕೊಟ್ಟಿಲ್ವಾ? ಇಲ್ಲಿ ತನಕ ಯಾವುದೇ ಪರಿಹಾರ, 1 ರೂಪಾಯಿ ಆದರೂ ಪರಿಹಾರ ಬಂದಿಲ್ಲ ಸರ್. ಈಗ ನಿಮ್ಮ ಜಮೀನು ಮುಳುಗಡೆ ಆಗಿದೆಯೋ ಅಥವಾ ಹೇಗೆ? ಹೌದು ಸರ್, ಮುಳುಗಡೆ ಅಂತಂದ್ರೆ ನಮ್ಮ ಜಮೀನು ಹೆಚ್ಚು ಕಡಿಮೆ ಪೂರ್ತಿ ಒಂದು 10 ಎಕರೆ ಬೌಂಡ್ರಿ ಇರೋದು, 10 ಎಕರೆ ಬೌಂಡ್ರಿನೂ ಕೂಡ ಹೊಳೆಗೆಲ್ಲ ಕುಸಿದೋಗಿದೆ. ಅಲ್ಲಿ ಯಾವುದೇ ತರದಂತ ಬೇಸಾಯ ಆಗಲಿ ಯಾವುದೂ ಕೂಡ ಮಾಡೋಕ್ಕಾಗಲ್ಲ, ಆ ಥರ ಆಗ್ಬಿಟ್ಟಿದೆ. ಈಗ ಉಳಿದ ಜಮೀನಲ್ಲಿ ನೀವು ಕೃಷಿ ಮಾಡ್ಕೊಂಡು ಬದುಕನ್ನ ಕಟ್ಕೊಂಡಿದ್ದೀರಿ? ಹೌದು ಹೌದು ಸರ್, ಇನ್ನು ಉಳಿದಂತ ಜಮೀನಲ್ಲಿ ಕೃಷಿ ಮಾಡ್ತಾ ಇದೀವಿ. ಭತ್ತನ ಕೂಡ ಬೆಳ್ಕೊಳ್ತೀವಿ ಪ್ರತಿ ವರ್ಷ ಅಂತ ಹೇಳಿದ್ರಿ, 2 ಎಕರೆನಲ್ಲಿ ಭತ್ತ ಬೆಳಿತೀರಿ? ನಾವು 2 ಎಕರೆಯಲ್ಲಿ ಭತ್ತ ಬೆಳೀತಾ ಇದೀವಿ ಸರ್. ಏನು ಭತ್ತ ಬೆಳಿತೀರಿ? ನಾವು ತುಂಗಾ ಭತ್ತ ಜಾಸ್ತಿ ಬೆಳಿತೀವಿ ಸರ್. ನಮ್ಮಲ್ಲಿ ಏನಂತಂದ್ರೆ ನಮ್ಮ ಈ ವೆದರ್ಗೆ ತುಂಗಾ ಭತ್ತನೇ ಬರೋದು, ಯಾಕೆಂತಂದ್ರೆ ಬೇರೆ ಇಂಟರ್ನೆಲ್ಲ ಹಾಕಿದ್ರೆ ಸ್ವಲ್ಪ ರೋಗಗಳು ಜಾಸ್ತಿ ಬರ್ತಕ್ಕಂಥದ್ದು, ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ, ಹಾಗಾಗಿ ನಮ್ಮಲ್ಲಿ ತುಂಗಾ ಭತ್ತನೇ ಸ್ವಲ್ಪ ಜಾಸ್ತಿ ಬೆಳಿತೀವಿ. ನಮ್ಗೆ ಅನುಕೂಲ ಆಗೋ ತರ ನಾವು ಭತ್ತ ಬೆಳಿತಾ ಇದೀವಿ. ಆ ತರ ಏನ್ ತುಂಗಾ ಭತ್ತದ ವಿಶೇಷ ಏನು? ತುಂಗಾ ಭತ್ತ ಏನಿಲ್ಲ ಸರ್, ನಾರ್ಮಲ್ ತರಾನೇ, ಊಟಕ್ಕೂ ಕೂಡ ನಾವು ಬಳಸ್ತೀವಿ ಅದನ್ನ, ತೊಂದರೆ ಇಲ್ಲ ಸರ್. ಚೆನ್ನಾಗುತ್ತೆ ತಿನ್ಲಿಕ್ಕೂ ಕೂಡ? ಚೆನ್ನಾಗಿದೆ ಸರ್. ಪ್ರತಿ ವರ್ಷನೂ ಕೂಡ ಅದೇ ತಳಿ ಹಾಕೊಳ್ತೀರಾ? ಪ್ರತಿ ವರ್ಷನೂ ಅದೇ ತಳಿ ಹಾಕ್ತಾ ಇದೀವಿ ಸರ್. ಮುಂಚೆ ಬೇರೆ ಬೇರೆ ತಳಿ ಹಾಕ್ತಾ ಇದ್ವಿ, ರಾಜ್ಮುಡಿ ಮತ್ತೆ ಇಂಟನ್ ಎಲ್ಲ ಹಾಕ್ತಾ ಇದ್ವಿ, ಬಟ್ ನಮ್ಗೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ತುಂಗಾ ಭತ್ತನ ಬೆಳೀತಾ ಇದ್ವಿ ಅಷ್ಟೇ. ಈಗ ಬೇರೆ ಭತ್ತ ಹಾಕಿದ್ರೆ, ರಾಜ್ಮುಡಿ ಹಾಕಿದ್ರೆ ಅದೆಲ್ಲ ಸ್ವಲ್ಪ ಸಮಸ್ಯೆ ಇದೆ, ಬೆಳೆದು ಬಿದ್ದು ಹೋಗುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ಇಂಟನ್ ಹಾಕಿದ್ರೆ ಅದಕ್ಕೆ ಬೇಗ ರೋಗ ಬರುತ್ತೆ, ಹಾಗಾಗಿ ನಾವು ತುಂಗಾ ಭತ್ತನೇ ಚೂಸ್ ಮಾಡಿದೀವಿ. ಈ ತುಂಗಾ ಭತ್ತಕ್ಕೆ ಏನಷ್ಟು ರೋಗ ರುಜಿನಗಳು ಬರಲ್ವಾ? ಇಲ್ಲ ಸರ್, ಆ ತರ ಏನು ಬರಲ್ಲ, ಅದಕ್ಕೆ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸಾಕಾಗ್ಬಿಡುತ್ತೆ. ಆತರ ಮನೆ ಹತ್ರ ಕೂಡ ಒಂದಷ್ಟು ಕೈತೋಟ ಮಾಡ್ಕೊಂಡಿದ್ದೀರ, ಏನೇನು ಬೆಳ್ಕೊಳ್ತೀರಾ ಅದರಲ್ಲಿ? ಮೇಯ್ನ್ ಆಗಿ ಕಾಫಿ ಇದೆ, ಅದ್ರ ಜೊತೆಗೆ ಪೆಪ್ಪರ್ ಕೂಡ ಇದೆ. ನಮ್ಗೆ ಮನೆಗೆ ಹಣ್ಣು ಹಂಪ್ಲು ಅಂತ ಹಲಸಿನ ಗಿಡ, ಮತ್ತೆ ದಾಳಿಂಬೆ ಗಿಡ, ಬಾಳೆ ಗಿಡ ಎಲ್ಲದೂ ಇದೆ. ಬಾಳೆ ಮನೆ ಬೆಳಕಿಗೆ ಮಾತ್ರ ಹಾಕೊಂಡಿರೋದು ಅಥವಾ ಹೇಗೆ? ಮನೆ ಬೆಳಕೋಗಿದೆ ಸರ್, ಒಂದೊಂದು ಟೈಮಲ್ಲಿ ಸೀಸನ್ ಇರುವಾಗ ಒಂದೊಂದ್ಸಲ ಹೆಚ್ಚಿಗೆ ಬರುತ್ತೆ, ಅದನ್ನು ಕೂಡ ಮಾರ್ತೀವಿ, ಮಾರ್ಕೆಟಿಗೆ ಕೊಡ್ತೀವಿ. ಇನ್ನ ಕೆಲವು ಟೈಮಲ್ಲಿ ಮನೆಗೆ ಆಗುತ್ತೆ, ಆ ತರ ಜಾಸ್ತಿ ಬಂದಂತ ಟೈಮಲ್ಲಿ ಅದನ್ನ ಮಾರ್ಕೆಟಿಗೆ ಕಳಿಸ್ಕೊಡ್ತೀವಿ. ಈ ಗದ್ದೆ ಕೆಲಸಕ್ಕೆಲ್ಲ ನಿಮಗೆ ಜನ ಸಿಗ್ತಾರೆ? ಗದ್ದೆ ಕೆಲಸಕ್ಕೆಲ್ಲ ಸರ್ ನಾವೆಲ್ಲ ಮಿಷಿನರಿ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ವಿ. ಇವಾಗ ಯಾರು ಗದ್ದೆ ಕೆಲಸಕ್ಕೆ ಅಂತಂದ್ರೆ ಈಗ ಜನಗಳು ಯಾರು ಅಷ್ಟೊಂದು ಸ್ಪಂದಿಸಲ್ಲ, ಹಾಗಾಗಿ ಏನಂತಂದ್ರೆ ನಮ್ಮಲ್ಲೆಲ್ಲ ಮಿಷಿನರಿಗಳೇ ಜಾಸ್ತಿ ಸರ್, ಮಿಷಿನರಿಗಳನ್ನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಏನೇನು ಯಂತ್ರಗಳನ್ನ ಬಳಕೆ ಮಾಡ್ತೀರ ಸರ್? ನಾವು ಸ್ಟಾರ್ಟಿಂಗ್ ಅಲ್ಲಿ ಗದ್ದೆ ನಾಟಿ ಮಾಡುವಾಗ ಟ್ರ್ಯಾಕ್ಟರ್ ಯೂಸ್ ಮಾಡ್ತೀವಿ. ಟ್ರ್ಯಾಕ್ಟರ್ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಉಳುಮೆಗೆ, ಆ ಉಳುಮೆಗೆ ಕುಯ್ಯ ಸಂದರ್ಭದಲ್ಲಿ ಎಂತದ್ದು ಮಿಷಿನ್ಗಳನ್ನ ಯೂಸ್ ಮಾಡ್ತೀವಿ, ಕುಯ್ಯ ಮಿಷಿನ್ ನ ಯೂಸ್ ಮಾಡ್ತೀವಿ. ನಾಟಿಗೆಲ್ಲ? ನಾಟಿಗೆಲ್ಲ ಜನಂಗೈಲಿ ಮಾಡಿಸ್ತೀವಿ ಸರ್, ಹಿಂದೆ ಒಂದು 3-4 ವರ್ಷದ ಹಿಂದೆ ನಾಟಿ ಯಂತ್ರ ಮಾಡೋಕ್ಕೆ ತಗೊಂಬರ್ತಾ ಇದ್ವಿ. ಇವಾಗ ಅದು ಕೂಡ ಇಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ ನಮಗೆ, ನಮ್ಮ ಏರಿಯಾಕ್ಕೆ ಸರಿ ಸಿಗ್ತಾ ಇರೋದ್ರಿಂದ ನಾವು ಇದನ್ನ ಈ ಸಲ ಜನನ ಕೈಲೇ ನಾಟಿ ಮಾಡಿಸಿರೋದು. ಈ ಸರಿ ಜನದ ಕೈಲೇ ನಾಟಿ ಮಾಡಿಸಿದ್ರಿ? ಜನನ ಗಿಡನೇ ನಾಟಿ ಮಾಡಿಸಿದ್ವಿ ಸರ್. ಈ ನಿಮ್ಮ ಭಾಗದಲ್ಲಿ ಕೃಷಿ ಇಲಾಖೆಯಿಂದ ಮಾಡ್ತಕ್ಕಂಥ ಕೃಷಿ ಯಂತ್ರಧಾರೆ ಆ ಥರದ್ದೆಲ್ಲ ಸವಲತ್ತುಗಳಿಲ್ವಾ? ಇಲ್ಲ ಸರ್, ಈ ಹಿಂದೆ ಒಂದು 2021 ಇಸ್ವಿಲಿ ಒಂದ್ಸಲ ತಂದಿದ್ರು ಕೃಷಿ ಯಂತ್ರಧಾರೆ ಅಂತ, ಅದು ಯಾವುದು ಕೂಡ ವರ್ಕ್ ಆಗಿಲ್ಲ ಸರ್, ಎಲ್ಲ ಹಾಗೆ ಈ ಸಲ ಎಲ್ಲ ವಾಪಸ್ ಹೋಗ್ಬಿಡ್ತದೆಲ್ಲ, ಯಾವುದು ಕೂಡ ಅದು ಸರಿಯಾಗಿ ಬಳಕೆನೇ ಆಗ್ಲಿಲ್ಲ, ಸಮರ್ಪಕವಾಗಿ ಅದು ಬಳಕೆ ಆಗದಿರೋದ್ರಿಂದ ಎಲ್ಲದೂ ಕೂಡ ವಾಪಸ್ ಹೋಯ್ತದ್ದು. ಈ ಭತ್ತ ಕುಯ್ಲಿಕ್ಕೆ ಏನು ಮಿಷಿನ್ಗಳನ್ನು ಬಳಸ್ತೀರಿ? ಭತ್ತ ಕುಯ್ಯಕ್ಕೆ ಸರ್ ಹೊರಗಡೆಯಿಂದ ಮಿಷಿನ್ಗಳನ್ನೇ ಬರುತ್ತೆ, ದೊಡ್ಡ ದೊಡ್ಡ ಮಿಷಿನ್ಸ್ಗಳು ಬರುತ್ತೆ. ಈಗ ಎಲ್ಲ ತಮಿಳ್ನಾಡು ಆ ಕಡೆಯಿಂದ ವರ್ಷ ವರ್ಷ ಬರ್ತಾರೆ, ನಾವು ಅದ್ರ ಮುಖಾಂತರನೇ ಮಿಷಿನ್ಗಳಲ್ಲಿ ಕುಯಿಸೋದು ಬರ್ತಾರೆ. ವರ್ಷಕ್ಕೊಂದ್ಸರಿ ಬಂದ್ರೆ ತುಂಬಾ ಕಾಲ ಇರ್ತಾರ ಅವರು ಸಮಯ? ಅವರು ನಮ್ಮಲ್ಲಿ ಈ ಕಡೆ ಭಾಗದಲ್ಲಿ ಎಲ್ಲಾ ಬೆಳೆ ಎಲ್ಲ ಕೊಯ್ದು ಮುಗಿಯೋ ತನಕನೂ ಇರ್ತಾರೆ ಸರ್, ಮುಗಿದ್ಮೇಲೆ ಹೋಗ್ತಾರೆ. ನಮ್ದು ಎಲ್ಲ ದೊಡ್ಡ ದೊಡ್ಡ ಬೈಲಿ ಇರೋದ್ರಿಂದ ಎಲ್ಲ ತುಂಬಾ ಭತ್ತ ಬೆಳೆಯೋರು ಇರೋದ್ರಿಂದ ಒಂದ್ ಕಡೆ ಬಂದ್ರೆ ಎಲ್ಲ ಒಂದ್ ಕಡೆ ಮುಗಿಸ್ಕೊಟ್ಟು ಹೋಗ್ತಾರೆ. ಈಗ ಭತ್ತವನ್ನ ಯಂತ್ರದಲ್ಲಿ ಕುಯ್ಸೋದ್ರಿಂದ ಏನ್ ಅನುಕೂಲ ಅಂತೀರಿ? ನಮ್ಗೆ ಸಮಯದ ಅಭಾವ ಮೇನ್, ಮತ್ತೇನಂತಂದ್ರೆ ಲೇಬರ್ಸ್ ಸಮಸ್ಯೆ, ಅದರಿಂದ ಸರಿದೂಗಿಸ್ಬೋದು. ಈಗ ಒಂದೇ ದಿವಸದಲ್ಲಿ ಎಲ್ಲ ಆಗೋಗ್ಬಿಡುತ್ತೆ? ಎರಡು ಎಕರೆನು ಎರಡೂವರೆ ಗಂಟೆಲಿ, ನಾವು ಈ ಸಲ ಎರಡೂವರೆ ಗಂಟೆಲಿ ಕುಯ್ದಿದೀವಿ. ಎರಡು ಎಕರೆ ಗದ್ದೆನ ಎರಡೂವರೆ ಗಂಟೆಲಿ ಕುಯ್ದಿದ್ವಿ. ಅದೇ ಜನ ಇದ್ರೆ 20 ಜನ ಬೇಕಾಗೋದು ಮಿನಿಮಮ್, ಅದಕ್ಕೆ ಒಂದು 3-4 days ಅಂತೂ ಬೇಕಾಗ್ತಿತ್ತು. ಹಾಗಾಗಿ ನಮ್ಗೆ ಎರಡೂವರೆ ಗಂಟೆಲಿ ಮುಗ್ದಿರೋದ್ರಿಂದ ನಮಗೆ ತುಂಬಾ ಸಮಯ ಅಂತೂ ತುಂಬಾ ಉಳಿದಿದೆ. ಆ ತರ ಆಗ ನಿಮ್ಗೆ ಕಟಾವು ಆಯ್ತು, ಕೊಯ್ಲು ಆಯ್ತು, ಒಕ್ಕಣೆನು ಕೂಡ ಅದೇ ಮಾಡ್ಬಿಡುತ್ತಲ್ವಾ? ಹೌದು ಹೌದು ಹೌದು ಸರ್, ಹೌದು. ಈಗ ದುಡ್ಡು ಕೂಡ ಒಂದಷ್ಟು ಉಳಿತಾಯ ಆಗುತ್ತೆ ಯಂತ್ರದಲ್ಲಿ ಮಾಡಿಸೋದ್ರಿಂದ? ಹೌದು ಸರ್, ಖಂಡಿತ ದುಡ್ಡು ಕೂಡ ಉಳಿಯುತ್ತೆ, ಮತ್ತೆ ನಮ್ಗೆ ಕೆಲಸನೂ ಬೇಗ ಆಗುತ್ತೆ, ತುಂಬಾ ಈಸಿ ಇದೆ. ಮೆಣಸು ಎಷ್ಟಿದೆ? ಮೆಣಸು ಈ ಸಲ ನಮ್ಗೆ ಒಂದ್ 2 ಟನ್ ಅಷ್ಟು ಬರ್ಬೋದು ಸರ್ ಮೆಣಸು. ಎಷ್ಟು ವರ್ಷದ ಹಳೆಯ ಬಳ್ಳಿಗಳವು? ಒಂದು 10-15 ವರ್ಷದ ಬಳ್ಳಿಗಳಿದೆ, ಹೊಸದಾಗಿ ಮಾಡಿರ್ತಕ್ಕಂಥದ್ದು ಇದೆ, ಒಂದು 5 ವರ್ಷದ ಬಳ್ಳಿಗಳು ಇದೆ. ಒಂದು 10 ಟನ್ ಯಾವಾಗ್ಲೂ ಸಿಗುತ್ತೆ ನಿಮ್ಗೆ? ಇಲ್ಲ ಸರ್, 1-2 ಟನ್ ಒಳಗಡೆ ಸಿಗುತ್ತೆ. ಬೆಲೆ ಚೆನ್ನಾಗಿದೆ ಅಲ್ವಾ ಮೆಣಸಿಗೆ? ಈಗ ಒಂದು 3-4 ವರ್ಷದಿಂದ ಬೆಳೆ ತುಂಬಾ ಚೆನ್ನಾಗಿದೆ ಸರ್. ಆಯಾ ವರ್ಷನ ಕೊಟ್ಬಿಡ್ತೀರಾ ಅಥವಾ ಇಟ್ಬಿಟ್ಟು ಮಾರಾಟ ಮಾಡ್ತೀರಾ ಹೇಗೆ? ಆ ವರ್ಷಕ್ಕೆ ತಕ್ಕಂಗೆ ಅನುಗುಣವಾಗಿ ಇವಾಗ ರೇಟ್ ಇದ್ರೆ ಆ ವರ್ಷ ಕೊಟ್ಬಿಡ್ತೀವಿ, ರೇಟ್ ಇಲ್ಲ ಅಂತಂದ್ರೆ ಸ್ವಲ್ಪ ಇಟ್ಟು ನೋಡಿ ರೇಟ್ ಬರುತ್ತೆ ಹೇಗೆ ಅಂತ ಹೇಳಿ ಕೊಟ್ಬಿಡ್ತೀವಿ. ಅಡಿಕೆ ಎಷ್ಟಿದೆ ರಂಜಿತ್ ನಿಮ್ಗೆ? ಅಡಿಕೆ ಮಾಡಿಲ್ಲ ಸರ್ ನಾವು, ಮತ್ತೆ ಬಳೆ, ತೆಂಗು, ಕಾಫಿ ಈ ತರ ಮಾಡಿದ್ವಿ. ತೆಂಗು ಎಷ್ಟಿದೆ? ತೆಂಗು ಒಂದು 20 ಗಿಡ ಇದೆ ಸರ್. 20 ಗಿಡ ಇದೆ. ತೆಂಗು ಬರುತ್ತಾ ಈ ಭಾಗದಲ್ಲಿ? ತೆಂಗು ಬರುತ್ತೆ ಸರ್, ನಮ್ಗೆ ಆಗುತ್ತೆ, ನಮ್ಮ ಮನೆ ಬಳಕೆಗೆ ಮಾತ್ರ ಆಗುತ್ತೆ, ಬೇರೆ ಏನು ನಾವು ವ್ಯಾಪಾರಕ್ಕೆ ಅಂತ ಆಗಲ್ಲ, ಮನೆ ಬಳಕೆಗೆ ಅಂತ ಹಾಕೊಂಡಿದ್ವಿ, ಸಾಕು ಆಗುತ್ತೆ. ಸಾಕಷ್ಟು ಇಳುವರಿ ಬರುತ್ತೆ? ಸಾಕು ಸರ್, ನಮ್ಮಲ್ಲಿ ಇರ್ತಕ್ಕಂತ ಈ ಇದಕ್ಕೆ ಅನುಗುಣವಾಗಿ ತಕ್ಕ ವೆದರ್ಗೆ ಅನುಗುಣವಾಗಿ ತಕ್ಕಂಗೆ ಬರ್ತಾ ಇದೆ. ಮನೆ ಬಳಕೆಗೆ ಅಂತೂ ತೊಂದರೆ ಇಲ್ಲ, ಸಾಕಾಗುತ್ತೆ. ಕೃಷಿಯ ಜೊತೆಗೆ ಸ್ವಂತ ಉದ್ಯೋಗನ ಕೂಡ ನೀವು ಮಾಡ್ತೀರಿ, ಸ್ವಂತ ಉದ್ಯೋಗ ಏನ್ ಮಾಡ್ತೀರಾ ಮತ್ತೆ ಯಾಕೆ ಮಾಡಬೇಕು ಅಂತ ಹೇಳಿ ಅನಿಸ್ತು? M.Com 2013 ಮುಗ್ದಿರೋದ್ರಿಂದ ಏನಾದ್ರೂ ಜಾಬ್ಗೆ ಅಂತ ಸರ್ಚ್ ಮಾಡ್ತಾ ಇದ್ವಿ. ಜಾಬ್ಗೆ ಅಂತ ಸರ್ಚ್ ಮಾಡೋ ಸಂದರ್ಭದಲ್ಲಿ ನನ್ಗೆ ಒಂದು ಆಫರ್ ಬಂತು ಬ್ಯಾಂಕ್ ಕಡೆಯಿಂದ, ಈ ತರ ಒಂದು ಗ್ರಾಹಕ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀರಾ ಅಂತ. ಅವಾಗ ನಮ್ಗೆ ಸಂಬಳ ಕಮ್ಮಿ ಇತ್ತು, ಆದ್ರೂ ಮಾಡ್ತಾ ಬಂದ್ವಿ. ಮಾಡ್ಕೊಂಡು ಮುಂದೆ ಬರ್ತಾ ಬರ್ತಾ ಹಂಗೆ ಸ್ವಲ್ಪ ಈಗ 7 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ಅದನ್ನ. ಅದ್ರ ಜೊತೆಗೆ ಏನಾದ್ರು ಬೇರೆ ಏನಾದ್ರು ಮಾಡ್ಬೇಕಂತ ಹೇಳಿ ಒಂದು ಸಪ್ರೇಟ್ ಆಗಿ ಒಂದು ಫ್ರಾಂಚೈಸಿ ಗ್ರಾಮವನ್ ಅಂತಲ್ಲಿ ಕರ್ನಾಟಕ ಸರ್ಕಾರದ್ದು ಒಂದು ಗ್ರಾಮವನ್ ಫ್ರಾಂಚೈಸಿ ಅಂತ ಒಂದು ಫ್ರಾಂಚೈಸಿ ತಗೊಂಡು ಅದರಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀನಿ ಸರ್. ಈ ಗ್ರಾಮವನ್ ಅಂತ ಅಂದ್ರೆ ಏನು, ಅಲ್ಲಿ ಏನೇನು ಕೆಲಸಗಳು ನಡೆಯುತ್ತೆ? ಅದು ಕರ್ನಾಟಕ ಸರ್ಕಾರದ ಒಂದು ಭಾಗ ಸರ್ ಅದು. ಅದರಲ್ಲಿ ಪ್ರತಿಯೊಂದು ಇಲಾಖೆ ಅಂದ್ರೆ 750 ಇಲಾಖೆಗೆಲ್ಲ ಕೆಲಸಗಳನ್ನ ನಾವು ಮಾಡ್ಕೊಡ್ಬೋದು ಸರ್. ಅದರಲ್ಲಿ ಎಷ್ಟು ಇಲಾಖೆಗಳಿದಾವ ಎಲ್ಲ ಇಲಾಖೆ ಕೆಲಸ ಕೂಡ ಮಾಡಬಹುದು? 750 ಇಲಾಖೆಗಳಿಗೆ ಕೆಲಸಗಳೇ ನಾವು ಅದಕ್ಕೆ ಅಪ್ಲಿಕೇಶನ್ ಹಾಕೊಡೋದ್ರ ಮುಖಾಂತರ ಜನರಿಗೆ ನಾವು ಎಲ್ಲಾ ಸೇವೆಗಳನ್ನು ತಲುಪಿಸಕಂತ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಸರ್. ಈಗ ಗ್ರಾಹಕ ಸೇವಾ ಕೇಂದ್ರವನ್ನ ಮಾಡಬೇಕು ಅಂತ ಹೇಳಿದ್ರೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ? ಗ್ರಾಹಕ ಸೇವಾ ಅದ್ ಮಾಡ್ಬೇಕಂತಂದ್ರೆ ನಮ್ಗೆ ಹೆಚ್ಚು ಕಡಿಮೆ ಒಂದು ನಾವು ಸಪರೇಟ್ ಆಗಿ ಒಂದು ಆಫೀಸ್ ಮಾಡ್ಕೊಬೇಕು ನಮ್ಮದೇ ಆದಂತ, ಅದಕ್ಕೆ ಲ್ಯಾಪ್ಟಾಪ್, ಕಂಪ್ಯೂಟರ್ಸ್, ಮತ್ತೆ UPS ಅದನ್ನೆಲ್ಲ ಇಟ್ಕೊಂಡು, ಮತ್ತೆ ನಮ್ಗೆ ಅದಕ್ಕೆ ಸರ್ಟಿಫಿಕೇಟ್ ಬೇಕು ಸರ್. ನಾವು ಅದಕ್ಕೆ ಎಕ್ಸಾಮ್ ಪಾಸ್ ಮಾಡಿರ್ಬೇಕು, IIBF ಅಂತ ಹೇಳಿ, ಅದನ್ನ ಎಕ್ಸಾಮ್ ಪಾಸ್ ಮಾಡಿದ್ರೆ ನಾವು ಆ ಕೆಲಸ ಮಾಡಕ್ಕೆ ಅರ್ಹರು. ಏನು IIBF ಅಂದ್ರೆ ಅದನ್ನ ಎಲ್ಲಿ ತಗೋಬೇಕಾಗುತ್ತೆ ಎಕ್ಸಾಮ್? IIBF ಎಕ್ಸಾಮ್ ನ ಪ್ರತಿ ಮಾರ್ಚ್ ಟೈಮ್ ಅಲ್ಲಿ ನಮ್ಗೆ ಎಕ್ಸಾಮ್ ಬರುತ್ತೆ. ಆ ಮಾರ್ಚ್ ಟೈಮ್ ಅಲ್ಲಿ ಎಕ್ಸಾಮ್ ಬಂದಾಗ ಅದನ್ನ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕೊಂಡು ಅದನ್ನ ಎಕ್ಸಾಮ್ ಬರೆದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದ್ರ ಮುಖಾಂತರ ನಾವು ಎಕ್ಸಾಮ್ ಕಟ್ಟಿ ಎಕ್ಸಾಮ್ ಪಾಸ್ ಮಾಡ್ಕೋಬೇಕು ಸರ್. ಅದಕ್ಕೆ ಎಲಿಜಿಬಲ್ ಇದ್ರೆ ಮಾತ್ರ ನಾವು ಆ BC ಕೆಲಸ ಮಾಡಕ್ ಸಾಧ್ಯ. ಗ್ರಾಹಕ ಪ್ರತಿನಿಧಿ ಸೇವಾ ಕೆಲಸ ಮಾಡ್ಬೇಕಂತಂದ್ರೆ ಅದೊಂದು ಸರ್ಟಿಫಿಕೇಟ್ ಇದ್ರೆ ನಾವು ಮಾಡಕ್ ಸಾಧ್ಯ, ಇಲ್ಲ ಅಂತಂದ್ರೆ ಆಗಲ್ಲ ಸರ್. ಅದಕ್ಕೆ ಬೇಕಾದಂತಹ ಜ್ಞಾನವನ್ನ ಎಲ್ಲಿ ಪಡ್ಕೊಳ್ಳೋದು? ನೀವು ಓದಂತದ್ದು ಅಥವಾ ತರಬೇತಿ ಏನಾದ್ರು ಪಡ್ಕೋಬೇಕಾ ಹೇಗೆ? ಅದು ಸಾಮಾನ್ಯವಾಗಿ ಸರ್ ಜನರಲ್ ನಾಲೆಡ್ಜ್, ಬೇರೆ ಏನು ಅದಕ್ಕೆ ಒಂದು ತರಬೇತಿ ಅಂತ ಏನಿಲ್ಲ. ಸಾಮಾನ್ಯವಾಗಿ ನಾವು ಏನು ನಮ್ಮ ಸುತ್ತಮುತ್ತ ಏನಿದೆ, ಏನ್ ಕೆಲಸ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜ್ಞಾನ ಇದ್ರೆ ಸಾಕು ಸರ್. ಈಗ ನೀವು ನಿಮ್ಮ ಆಫೀಸ್ ಅನ್ನ ಮಾಡ್ಕೊಳ್ಳಿಕ್ಕೆ ಮತ್ತೆ ಈ ಕಂಪ್ಯೂಟರ್ ಇದನ್ನೆಲ್ಲ ತೆಗೆದುಕೊಳ್ಳಿಕ್ಕೆ ಎಲ್ಲ ಎಷ್ಟು ಬಂಡವಾಳ ತೊಡಗಿಸ್ದಂಗಾಯ್ತು? ನಾವು ಒಂದು 2-3 ಲಕ್ಷ ಬಂಡವಾಳ ಹಾಕಿದ್ವಿ ಸರ್. ಈಗ ಮುಂಚೆ BC ಕೆಲಸಕ್ಕೆ ಅಂತ ಸಪರೇಟ್ ಮಾಡ್ಕೊಂಡಿದ್ವಿ, ಈಗ ಅದಲ್ದಲ್ಲೇ ಗ್ರಾಮವನ್ನಿಗೆ ಅಂತ ಸಪರೇಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಒಂದು 2-3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಸರ್. 2-3 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮ್ಗೆ ಲಾಭದಾಯಕವಾಗಿ ಇರುತ್ತಾ ಹೇಗೆ? ಇರುತ್ತೆ ಸರ್, ಲಾಭದಾಯಕವಾಗಿ ಇರುತ್ತೆ. ಯಾಕೆ ಅಂತಂದ್ರೆ ನಾವು 750ಕ್ಕೆ ಹೆಚ್ಚು ಸೇವೆ ಕೊಡಬೇಕು ಅಂತಂದಾಗ ನಮಗೆ ಸ್ವಲ್ಪ ಆಫೀಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಅದನ್ನ ಜನರಿಗೆ ಸೇವೆ ಕೊಡೋ ಸಂದರ್ಭದಲ್ಲಿ ಆಗುತ್ತೆ, ತೊಂದರೆ ಇಲ್ಲ ಸರ್, ಮಾಡ್ಕೋಬಹುದು. ನೀವು ಒಬ್ಬರೇ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು ಅಥವಾ ಹುಡುಗರು ಇದಾರ ಹೇಗೆ? ಇಲ್ಲ ಸರ್, ಇವಾಗ ಒಬ್ರು ಆಪರೇಟರ್ ಇದಾರೆ ನಮ್ಮ ಜೊತೆಗೆ ಸಹಾಯ ಮಾಡ್ಕೊಂಡು, ಅವರು ಕೂಡ ನಮ್ಮ ಜೊತೆಲೆ ಸಹಾಯ ಮಾಡ್ಕೊಂಡು ಬರ್ತಾ ಇದಾರೆ. ಜನ ಏನೆಲ್ಲ ಕೆಲಸಗಳಿಗಾಗಿ ಬರ್ತಾರೆ ನಿಮ್ಮ ಹತ್ರಕ್ಕೆ? ನಮ್ಮಲ್ಲಿ ಹೆಚ್ಚಿನಾಗಿ ಸರ್ ಕಂದಾಯ ಇಲಾಖೆ, ರೆವಿನ್ಯೂ ಇಲಾಖೆ ಮತ್ತೆ ಬೇರೆ ಬೇರೆ ಇಲಾಖೆದು ಎಲ್ಲ ಕೂಡ ಬರ್ತಾರೆ. 750ಕ್ಕೆ ಹೆಚ್ಚು ಸೇವೆ ಅಂತಂದ್ರೆ ನಮ್ಮಲ್ಲಿ ಏನಂತಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ವಲ್ಪ ಹೆಚ್ಚಿನ ಕೆಲಸ ನಡೆಯುತ್ತೆ ಸರ್. ಪಹಣಿ ಮತ್ತೆ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ OBC ಸರ್ಟಿಫಿಕೇಟು, ಈ ತರದ್ದು ನಾನಾ ತರದ ಕೆಲಸಗಳು ನಮ್ಮ ರೈತರಿಗೆ ಏನೇನು ಬೇಕಾಗುತ್ತೆ ಎಲ್ಲದು ಕೂಡ ಹತ್ರದಲ್ಲಿ ಸಿಗೋಂಥದ್ದು. ಅಪ್ಲಿಕೇಶನ್ ಹಾಕಕ್ಕೆ ನಮಗೆ ಇಲ್ಲಿಂದ ತಾಲೂಕ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಸಕಲೇಶ್ಪುರಕ್ಕೆ ಹೋಗ್ಬೇಕು. ಸಕಲೇಶ್ಪುರಕ್ಕೆ ಹೋಗೋಂಥ ಕೆಲಸನ ನಾವು ಇಲ್ಲೇ ಮಾಡ್ತೀವಿ, ಅವರು ಸಕಲೇಶ್ಪುರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನಾವು ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದಾಗ ಅವ್ರ ಲಾಗಿನ್ಗಳಿಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಜನ ಅಲ್ದಾಟನ ತಪ್ಪಿಸಿ ನಾವು ಇಲ್ಲೇ ಆ ಕೆಲಸನ ಮಾಡ್ಕೊಡ್ತಾ ಇದೀವಿ. ಈ ಸರ್ಕಾರದ ಯಾವ್ಯಾವ ಸೌಕರ್ಯಗಳು ಕೆಲಸಗಳಿದ್ದಾವೆ ಎಲ್ಲದನ್ನು ಮಾಡಬಹುದು? ಹೌದು ಸರ್, ಎಲ್ಲದಕ್ಕೂ ನಾವು ಅಪ್ಲಿಕೇಶನ್ ಹಾಕೊಡ್ತೀವಿ. ಆಯಾಯ ಸಂಬಂಧಪಟ್ಟಂತ ಅಧಿಕಾರಿಗಳ ಲಾಗಿನ್ಗೆ ಹೋಗುತ್ತೆ, ಅವರು ಅದನ್ನ ವೆರಿಫಿಕೇಶನ್ ಮಾಡಿ ಅಪ್ರೂವ್ ಮಾಡ್ತಕ್ಕಂತ ಕೆಲಸ ಮಾಡ್ತಾರೆ ಸರ್ ಅವರು. ಆಧಾರ್ಗೆ ಸಂಬಂಧಪಟ್ಟ ಕೆಲಸಗಳು ಕೂಡ ಆಗುತ್ತೆ? ಆಗುತ್ತೆ ಸರ್, ಆಗುತ್ತೆ ಆಗುತ್ತೆ ಆಗುತ್ತೆ, ಅದನ್ನು ಕೂಡ ಮಾಡ್ತೀವಿ. ಆಧಾರ್, ಪ್ಯಾನ್ ಕಾರ್ಡ್? ಹೌದು ಸರ್, ಆಗುತ್ತೆ, ಮಾಡ್ಬೋದು, ಎಲ್ಲದೂ ಕೂಡ ಮಾಡ್ತೀವಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಸಂಬಂಧಪಟ್ಟಂತ ಎಲ್ಲಾ ಕೆಲಸಗಳನ್ನು ಕೂಡ ನಡೆಯುತ್ತೆ. ಅದಕ್ಕೆ ನೀವು ಶುಲ್ಕನ ಕೂಡ ವಿಧಿಸ್ತೀರಾ ಅಲ್ವಾ? ಹೌದು ಸರ್, ಶುಲ್ಕನ ಕೂಡ ವಿಧಿಸ್ತೀವಿ. ಸರ್ಕಾರದ ಏನು ಶುಲ್ಕ ಇದೆ ಆ ಶುಲ್ಕನೇ ನಾವು ವಿಧಿಸಲೇಬೇಕಾಗತ್ತೆ ಸರ್. ಈಗ ನಿಮ್ಮಲ್ಲಿ ಬರ ಅಂತವ್ರು ಸಾಮಾನ್ಯವಾಗಿ ಏನ್ ತಪ್ಪುಗಳನ್ನು ಮಾಡ್ತಾರೆ, ಏನು ತರಬೇಕು, ಹೇಗಿರ್ಬೇಕು ಅವರು? ನಮ್ಮಲ್ಲಿ ಏನು ಜನ ತಪ್ಪು ಮಾಡ್ತಾರೆ ಅಂತಂದ್ರೆ ಸರ್, ಈಗ ಎಲ್ಲರೂ ನಮ್ಮ ಭಾಗದಲ್ಲಿ ಎಲ್ಲರೂ ಕೂಡ ಎಜುಕೇಟೆಡ್ ಇರಲ್ಲ. ಈಗೇನಂತಂದ್ರೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಹಾಕಕ್ ಬರ್ತೀವಿ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐ ಡಿ ಕಾರ್ಡ್ ಮೇನ್ ನಮಗೆ ಬೇಕಾಗಿರೋದು. ಸೊ ಅವರು ಅದು ಅಷ್ಟನ್ನು ಬಿಟ್ಟು ಬಂದಿರ್ತಾರೆ. ಸೊ ನಮಗೆ ಅಂಥ ಸಂದರ್ಭದಲ್ಲಿ ಸಮಸ್ಯೆ ಜಾಸ್ತಿ ಆಗುತ್ತೆ. ಇಲ್ಲಾಂತಂದ್ರೆ ನಮಗೆ ಇವಾಗ ಎಲ್ಲ ಆಧಾರ್ ಬೇಸ್ ಮೇಲೆ ಅವ್ರಿಗೆ ಅಪ್ಲಿಕೇಶನ್ ಹಾಕೋ ಸಂದರ್ಭ ಇರುತ್ತೆ. ಸೊ ಮೊಬೈಲ್ ತಂದಿರಲ್ಲ, ಆ ಥರ ಸಮಸ್ಯೆಗಳೇ ಜಾಸ್ತಿ ನಮಗೆ. ಮತ್ತೆ ತಿರ್ಗಾ ನೆಕ್ಸ್ಟ್ ಡೇ ಅದೆಲ್ಲ ಸರಿದೂಗಿಸ್ಕೊಂಡು ಹೋಗ್ತಾ ಇದೀವಿ. ಒಟ್ಟಾರೆ ಯಾವಾಗ್ಲೂ ನಮ್ಮ ಹತ್ರ ಇಟ್ಕೊಂಡಿರ್ಬೇಕಾದಂತಹ ದಾಖಲಾತಿಗಳು ಯಾವುವು ಅಂತೀರಿ ರಂಜಿತ್? ನಮಗೆ ಯಾವಾಗ್ಲೂ ಇಟ್ಕೊಂಡಿರ್ಬೇಕಂತ ದಾಖಲಾತಿಗಳು ಆಧಾರ್ ಕಾರ್ಡ್ ಮೈನ್, ಆಧಾರ್ ಕಾರ್ಡ್ ಕೊಟ್ಟಿರತಕ್ಕಂಥ ಮೊಬೈಲ್ ಬೇಕೇ ಬೇಕು ಸರ್, ಕಂಪಲ್ಸರಿ. OTP ಬರುತ್ತೆ, OTP ಅಂತೂ ಬಂದೇ ಬರುತ್ತೆ. ರೇಷನ್ ಕಾರ್ಡ್ ಮತ್ತೆ ವೋಟರ್ ಐ ಡಿ ಇದ್ರೆ ಎಲ್ಲ ಈ ಇಷ್ಟು ಮೂರು ದಾಖಲೆಗಳಿದ್ರೆ ಎಲ್ಲಿ ಯಾವ ಕೆಲಸ ಬೇಕಾದ್ರೂ ಮಾಡ್ಕೊಂಡ್ ಬರ್ಬೋದು ಸರ್ ಆರಾಮಾಗಿ. ಬ್ಯಾಂಕ್ ನಲ್ಲೂ ಕೂಡ ಕೆಲಸ ಮಾಡ್ತೀರಾ? ಇಲ್ಲೇ ಹೆತ್ತೂರ್ನಲ್ಲಿ ಇರತಕ್ಕಂತಹ SBI ಏನಿದೆಯೋ ಅಲ್ಲಿ ಏನ್ ಕೆಲಸ ಮಾಡ್ತೀರಾ ತಾವು? ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಮಾಡ್ತೀನಿ ಸರ್, ಗ್ರಾಹಕ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ. ಅಲ್ಲೇನಂತಂದ್ರೆ ನನ್ಗೆ ಕ್ಯಾಶ್ ಟ್ರಾನ್ಸಾಕ್ಷನ್, ಅಲ್ಲಿ ನನ್ನ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತಂದ್ರೆ ನನಗೆ ಒಂದು 20,000 ಲಿಮಿಟ್ ಕೊಟ್ಟಿರ್ತಾರೆ ಬ್ಯಾಂಕ್ ಕಡೆಯಿಂದ, 20,000 ಡೆಪಾಸಿಟ್ ಮಾಡಕ್ಕೆ, 20,000 ವಿಡ್ರಾ ಮಾಡಕ್ಕೆ. ಪ್ರತಿದಿನ ಗ್ರಾಹಕರು ಹೆಚ್ಚು ಕಡಿಮೆ ಒಂದು 70-80 ಜನ ಕಸ್ಟಮರ್ನ ನಾವು ಹ್ಯಾಂಡಲ್ ಮಾಡ್ತೀವಿ ಸರ್ ಒಂದು ದಿನಕ್ಕೆ. ಅಂದ್ರೆ ದುಡ್ಡು ಯಾರಿಗೆ ಬೇಕಾಗಿರುತ್ತೋ ಅವ್ರು ಬಂದು ನಿಮ್ಮ ಹತ್ರ ತೆಗೆದುಕೊಂಡು ಹೋಗ್ಬೋದು? ಹೌದು ಸರ್, ಅವ್ರ ಆಧಾರ್ ಮುಖಾಂತರ ನಾವು ಅವ್ರಿಗೆ ದುಡ್ಡನ್ನ ಕೊಡ್ತೀವಿ. ಎಲ್ಲವೂ ಕೂಡ ಆಧಾರ್ ಬೇಸ್ ಮೇಲೆ ನಡೆಯುತ್ತೆ. ಅಂದ್ರೆ ಒಂದ್ ದಿವಸಕ್ಕೆ 20,000 ಅಷ್ಟೇ ನೀವು ಕೊಡ್ಲಿಕ್ಕೆ ಸಾಧ್ಯ? ಹೌದು ಸರ್, ನಮ್ಗೆ ಬ್ಯಾಂಕ್ ಕಡೆಯಿಂದ ಲಿಮಿಟ್ ಅಷ್ಟು ಕೊಟ್ಟಿರ್ತಾರೆ, ನಾವು ಅಷ್ಟು ಮಾಡಕ್ ಮಾತ್ರ ಸಾಧ್ಯ ಸರ್. ಒಬ್ಬರಿಗೆ ಎಷ್ಟು ದುಡ್ಡನ್ನ ಕೊಡಬಹುದು ನೀವು? ಒಬ್ಬರಿಗೆ 20,000 ಕೊಡ್ಬೋದು ಸರ್. 20,000? ಹೌದು ಸರ್, ಆಧಾರ್ ಮುಖಾಂತರ ಅವ್ರಿಗೆ 20,000 ಡ್ರಾ ಮಾಡಬಹುದು, ಅವ್ರ ಅಕೌಂಟ್ ನಂಬರ್ ಮುಖಾಂತರ 20,000 ಡೆಪಾಸಿಟ್ ಕೂಡ ಮಾಡಬಹುದು ಅಷ್ಟೇ. ಈಗ 20,000 ಒಂದ್ಸಾರಿ ಯಾರಾದ್ರೂ ಒಬ್ಬರು ತಗೊಂಡು ಹೋದ್ರೆ ಅಲ್ಲಿ ಅವತ್ತಿನ ವ್ಯವಹಾರ ಮುಗ್ದೇ ಹೋಯ್ತೋ ಹೇಗೆ? ಹೌದು ಸರ್, ಆಧಾರ್ ಬೇಸ್ ಮೇಲೆ ಅವತ್ತಿಂದು ನಮ್ಮ SBI ಕಡೆಯಿಂದ ಅವತ್ತಿಂದು ಆಧಾರ್ ಟ್ರಾನ್ಸಾಕ್ಷನ್ ಮುಗಿಯುತ್ತೆ ಸರ್. ಮತ್ತೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ, ನಮ್ಮ ಹತ್ರ ಮಾಡಕ್ಕಾಗಲ್ಲ ಸರ್. ಅವ್ರು ಬೇರೆ ಯಾವ್ದಾರ್ ಪ್ರೈವೇಟ್ ಆ ತರ ಮಾಡ್ಕೋಬಹುದು, ಬಟ್ ನಮ್ಮ ಹತ್ರ ನಮ್ಮ ಬ್ಯಾಂಕಿಂಗ್ ಸರ್ವಿಸ್ ಅಲ್ಲಿ ಅಥವಾ ಮಾಡಕ್ಕಾಗಲ್ಲ. ಅಥವಾ ಅವರು ಬ್ಯಾಂಕಿಗೆ ಹೋಗಿ ದುಡ್ಡನ್ನ ಪಡ್ಕೋಬಹುದು? ಬ್ಯಾಂಕಿಗೆ ಹೋಗಿ ದುಡ್ಡನ್ನು ಪಡ್ಕೋಬಹುದು ಸರ್, ನಮ್ ಕಡೆ ಆಗಲ್ಲ. ಒಂದ್ಸಲ ಆಧಾರ್ ಮಾಡಿದ್ರೆ ಆಧಾರ್ ಮ್ಯಾಪಿಂಗ್ ಆಗಿರುತ್ತೆ, ಸೊ ಅಕೌಂಟಿಗೆ ಲಿಂಕ್ ಆಗಿರೋದ್ರಿಂದ ಅದು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಾಡಕ್ ಹೋದ್ರು ವಿಡ್ರಾ ಎಕ್ಸಸ್ ಲಿಮಿಟ್ ಅಂತ ಬಂದ್ಬಿಡುತ್ತೆ ಸರ್. ಅಲ್ಲಿ ನೀವು ಮಾಡಕ್ಕಾಗಲ್ಲ, 20,000 ಅಷ್ಟೇ ಅಲ್ವಾ ಲಿಮಿಟ್ ಸರ್? ಅಷ್ಟೇ. ಅಂದ್ರೆ ಒಬ್ರಿಗೆ 20,000 ಅಥವಾ ನೀವು ಎಷ್ಟು ಜನಕ್ಕಾದ್ರೂ ಮಾಡಬಹುದು ಹೇಗೆ? ಒಂದ್ ಕಸ್ಟಮರ್ಗೆ 20,000 ಸರ್, ಆತರ. ಈಗ ನಿಮಗೆ ಬ್ಯಾಂಕಿಂದಾನೆ ಕೊಡ್ತಾರೆ ದುಡ್ಡನ್ನ? ಹೌದು ಸರ್, ಬ್ಯಾಂಕಿಂದಾನೆ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಒಂದ್ ದಿವಸಕ್ಕೆ? ಈಗ ನಮ್ಗೆ ಎಷ್ಟು ಟ್ರಾನ್ಸಾಕ್ಷನ್ ಆದ್ರೂ ಕೊಡ್ತಾರೆ ಸರ್, ಬಟ್ ಸಂಜೆ ನಾವು ಅವ್ರಿಗೆ ರಿಟರ್ನ್ ಮಾಡ್ಬೇಕು. ಇವಾಗ ನಮ್ಗೆ ಬೆಳಿಗ್ಗೆ 2,00,000 ಕೊಡ್ತಂತಂದ್ರೆ ನಾವು ಸಂಜೆ ಅವ್ರಿಗೆ 2,00,000 ರಿಟರ್ನ್ ಮಾಡಿ ಬರ್ಬೇಕು. ಆತರ ಈ ಗ್ರಾಹಕರಿಗೆ ಕೂಡ ಅಂತದ್ದು ದುಡ್ಡು ಆ ಬ್ಯಾಂಕಿಂದ ಕೊಡ್ತಕ್ಕಂಥ ವ್ಯವಹಾರದಲ್ಲಿ ನಡೆಯುತ್ತೆ ಸರ್ ಆತರ. ಈಗ ನೀವು ಡೆಪಾಸಿಟ್ ಕೂಡ ಒಬ್ಬರಿಂದ 20,000 ರೂಪಾಯಿ ಅಷ್ಟೇ ಮಾಡ್ಕೋಬಹುದು. 20,000 ತನಕ ಮಾಡಬಹುದು ಸರ್. ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಬರಲಿಲ್ಲ. ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತಂದ್ರೆ ಬ್ಯಾಂಕ್ ಗಳಿಗೆ ಹೋಗ್ಬಿಡ್ತಾರೆ. ಸೊ ನಮ್ಮಲ್ಲಿ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಆಗಲ್ಲ, ಆಗಲ್ಲ ಅಂತಂದ್ರೆ ಅದು ಬ್ಯಾಂಕ್ ಇದಕ್ಕೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಬ್ಯಾಂಕ್ ಇದಕ್ಕೂ ಕಂಪೇರ್ ಆಗಲ್ಲ. ಇದು ಮಿನಿ ಬ್ಯಾಂಕ್ ಅಂತ ಹೇಳಿ ಮಾಡಿರೋಂಥದ್ದು, ಹಾಗಾಗಿ ಅದಕ್ಕೆ ಟ್ರಾನ್ಸಾಕ್ಷನ್ ಗೆಲ್ಲ ಲಿಮಿಟ್ ಕೊಟ್ಟಿದ್ದಾರೆ ನಮಗೆ. ಈ ನೀವು ಮಾಡೋ ಟ್ರಾನ್ಸಾಕ್ಷನ್ ಅನ್ನ ಬ್ಯಾಂಕಿಗೆ ಎಷ್ಟೊತ್ತಿಗೆ ನೀವು ಲೆಕ್ಕಪತ್ರ ಕೊಡಬೇಕಾಗುತ್ತೆ? 4 ಗಂಟೆ ಒಳಗಡೆ ಕೊಡ್ಬೇಕು ಸರ್. ನಾವು ನಮ್ಗೇನ್ ಕ್ಯಾಶ್ ಕೊಟ್ಟಿರ್ತಾರ ಬೆಳಗ್ಗೆ, ಆ ಕ್ಯಾಶ್ ಅನ್ನ ಸಂಜೆ 4 ಗಂಟೆ ಒಳಗೆ ನಾವು ಹಿಂದಿರುಗಿಸಲೇಬೇಕು. ಅದರಿಂದ ಕೂಡ ನಿಮಗೆ ನಿಮ್ಗೆ ಏನ್ ಅನುಕೂಲ ಆಗುತ್ತೆ? ಅದರಿಂದ ಬೆನಿಫಿಟ್ ಇದೆ ಸರ್, ನಮ್ಗೆ ಕಮಿಷನ್ ಬರುತ್ತೆ ಮತ್ತೆ ಸಂಬಳ ಬರುತ್ತೆ, ತೊಂದರೆ ಇಲ್ಲ, ಆಗ್ತಾ ಇದೆ. ಕಮಿಷನ್ ಅಂದ್ರೆ ಎಷ್ಟು ಸಿಗ್ಬಹುದು? ನನಗೆ ಒಂದು 20,000 ತನಕ ಸಿಗುತ್ತೆ ಸರ್. 20-22 ಸಿಗುತ್ತೆ. ಅಂದ್ರೆ ಒಂದು ತಿಂಗಳಿಗೆ? ಒಂದು ತಿಂಗಳಿಗೆ. ಅದು ಕೂಡ ಒಂದು ರೀತಿ ಒಳ್ಳೆ ಆದಾಯನೇ. ಹೌದು ಸರ್, ಆದಾಯನೇ. ಇವಾಗ ಬೆಂಗಳೂರಲ್ಲಿ ಹೋಗಿ ಅವರು 30,000 ತಗೊಂಡು ಮಾಡೋದಕ್ಕೆ, ನಮ್ಗೆ ಇಲ್ಲೇ ಊರಲ್ಲೇ 25-30,000 ದುಡಿತಾ ಇದ್ವಿ, ತೊಂದರೆ ಇಲ್ಲ, ಆಗುತ್ತೆ, ಮಾಡ್ಕೊಂಡು ಹೋಗ್ಬೋದು, ಈಸಿ ಇದೆ. ಈಗ ಬ್ಯಾಂಕಿನ ನಿಮ್ಮ ವೃತ್ತಿ ಅದರ ಜೊತೆಗೆ ಸ್ವಂತ ವೃತ್ತಿ ಇವೆರಡರಿಂದಲೂ ಕೂಡ ಒಂದು ತಿಂಗಳಿಗೆ ಎಷ್ಟು ದುಡಿಮೆ ಮಾಡ್ತೀರಿ? ಒಂದು 50,000 ಮಾಡ್ತೀನಿ ಸರ್, ಆಗುತ್ತೆ. ಒಂದೊಂದು ಸೀಸನ್ ಅಲ್ಲಿ ನಮ್ಗೇನಾದ್ರೂ ಬೇರೆ ಏನಾದ್ರು ಗೌರ್ಮೆಂಟ್ ಇಂದ ಏನಾದ್ರು ಸ್ಕೀಮ್ಗಳನ್ನ ಬಿಟ್ಟಾಗ ಸ್ವಲ್ಪ ಹೆಚ್ಚಿನ ಆದಾಯನೂ ಬರುತ್ತೆ ನಮ್ಗೆ. ಒಟ್ಟಾರೆ ಒಬ್ಬ ಗ್ರಾಮೀಣ ಭಾಗದಲ್ಲಿ ಇದ್ಕೊಂಡು ಒಬ್ಬ ಪದವೀಧರ ಬದುಕನ್ನ ಕಟ್ಕೋಬಹುದು ಅಂತೀರಿ? ಹೌದು ಸರ್, ಖಂಡಿತ ಖಂಡಿತ ಮಾಡಬಹುದು. ಈಗ ಕೃಷಿ ಜೊತೆಗೆ ಈ ಕೆಲಸನ ಕೂಡ ಮಾಡ್ತಾ ಇರೋದು ಏನನ್ಸುತ್ತೆ ನಿಮ್ಗೆ? ಖುಷಿ ಇದೆ ಸರ್, ನನಗೆ ಇವಾಗ ಖುಷಿ ಇದೆ. ಖುಷಿ ಇದೆ ಮತ್ತೆ ದುಡಿಮೆನೂ ಕೂಡ ಇದೆ. ದುಡಿಮೆನೂ ಚೆನ್ನಾಗಿದೆ, ನಮ್ಗೆ ಕೆಲಸ ಮಾಡಕ್ಕೂ ಕೂಡ ಈಸಿ ಇದೆ. ಎರಡು ಮೂರು ಕೆಲಸನೂ ಕೂಡ ಅನಾಯಾಸವಾಗಿ ಮಾಡ್ಕೊಂಡು ಹೋಗ್ಬೋದು. ಮಾಡ್ತಾ ಇದೀವಿ ಸರ್, ಯಾಕೆಂದ್ರೆ ನಮ್ಮಲ್ಲಿ ಈಗ ಒಬ್ರು ಆಪರೇಟರ್ನ ಇಟ್ಕೊಂಡಿದೀವಲ್ಲ, ಅವರು ಕೂಡ ಜೊತೆಗೆ ಸಹಕರಿಸ್ತಾರೆ, ಅವ್ರ ಜೊತೆಗೆ ನಾವು ಕೂಡ ಮ್ಯೂಚುವಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ, ಯಾವುದೇ ಸಮಸ್ಯೆ ಏನಿಲ್ಲ ಆಗುತ್ತೆ. ಬೇರೆ ಬೇರೆ ಯುವಕರು ಕೂಡ ಈ ತರದನ್ನ ಮಾಡ್ಕೋಬಹುದಲ್ವಾ? ಮಾಡ್ಕೋಬಹುದು ಸರ್. ಇವಾಗ ನಾವೇನ್ ಮಾಡ್ತಾ ಇದೀವಿ, ಗ್ರಾಮ ಒಂದ್ ಕೇಂದ್ರ ಅಂತ, ಅದು ಪ್ರತಿಯೊಂದು ಪಂಚಾಯತಲ್ಲೂ ಇರುತ್ತೆ, ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೊಡ್ತಾರೆ, ಮಾಡ್ಕೋಬಹುದು. ಎಲ್ಲಾರು ಯುವಕರನ್ನು ಕೂಡ ಅದ್ರಲ್ಲಿ ಬದುಕನ್ನ ಕಟ್ಕೋಬಹುದು ಸರ್, ಏನ್ ತೊಂದರೆ ಇಲ್ಲ. ಕೃಷಿಯಲ್ಲಿ ಇನ್ನೂ ಏನೇನ್ ಮಾಡ್ಬೇಕು ಅನ್ನೋಂತ ಆಲೋಚನೆ ಇದೆ ನಿಮಗೆ? ಕೃಷಿಯಲ್ಲಿ ಇವಾಗ ಇರೋದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಸಾಕು ಸರ್, ಯಾಕೆಂತಂದ್ರೆ ಇರೋದಷ್ಟು ನಮ್ಗೆ ಅಷ್ಟು ಜಮೀನು, ಹೆಚ್ಚಿನದಾಗಿ ಏನಿಲ್ಲ. ಇವಾಗ ಏನ್ ಬೆಳೆ ಬೆಳೆದಿವಿ ಅದನ್ನೇ ಮುಂದುವರ್ಸ್ಕೊಂಡು ಅದರಲ್ಲೇ ಸ್ವಲ್ಪ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕಂತ ಆಸೆ. ಬೇರೆ ಎಲ್ಲಾದ್ರೂ ಹೋಗ್ಬೇಕು, ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಏನು ಆಲೋಚನೆಗಳು ಇರಲಿಲ್ವ? ಬೇರೆ ಅಂತಂದ್ರೆ ಬೆಂಗಳೂರಲ್ಲಿ ಕೂಡ ನಾವು ಕೆಲಸ ಮಾಡಿದ್ವಿ. ನಾನು MCOM ಮುಗಿದು ಫಸ್ಟ್ ಒಂದು 2 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದೀನಿ. ಬೆಂಗಳೂರಲ್ಲಿ ಕೆಲಸ ಮಾಡಿ ಅಲ್ಲೇನು ಇಷ್ಟ ಆಗ್ಲಿಲ್ಲ ನನಗೆ, ಹಾಗಾಗಿ ವಾಪಸ್ ಇಲ್ಲೇ ಬಂದು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಒಟ್ಟಿಗೆ ಇಲ್ಲೇ ನೆಮ್ಮದಿ ಇದೆ? ನೆಮ್ಮದಿ ಇದೆ ಸರ್, ಆರಾಮ್ ಸಹ ಇದೆ ಜೀವನ, ತೊಂದರೆ ಇಲ್ಲ. ನನಗೆ ಬೆಂಗಳೂರಲ್ಲಿ ದುಡಿಯೋಕ್ಕಿಂತ ಜಾಸ್ತಿನೇ ಸಿಗ್ತಾ ಇದೆ ನನಗೆ ಇಲ್ಲಿ. ಯಾರೋ ಒಬ್ರು ಅರ್ಜಿ ಹಾಕ್ಬೇಕು ಯಾವ್ದಕ್ಕೋ ಅಂತ ಹೇಳಿ ಬರ್ತಾರೆ, ಅಥವಾ ಪಾಣಿ ಬೇಕು ಅಂತ ಹೇಳಿ ಬರ್ತಾರೆ, ತೆಗೆದು ಕೊಟ್ಮೇಲೆ ನಿಮಗೆ ಏನನ್ಸುತ್ತೆ, ಅವ್ರಿಗೇನನ್ಸುತ್ತೆ? ನಾವ್ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ ಖುಷಿ ಆಗುತ್ತೆ, ನಮ್ಗೂ ಖುಷಿ ಆಗುತ್ತೆ ಸರ್. ಯಾಕೆಂತಂದ್ರೆ ನಮ್ಮನ್ನ ಹುಡ್ಕೊಂಡು ಬಂದು ಯಾವ್ದೋ ಹಳ್ಳಿಯಿಂದ ಬಂದಿರ್ತಾರೆ, ಅವ್ರು ನಮ್ಮ ಹತ್ರನೇ ಬರ್ತಾರೆ ಹುಡ್ಕೊಂಡು ಅಂತಂದ್ರೆ ನಮ್ಗೂ ಸ್ವಲ್ಪ ಹೆಮ್ಮೆ ಇರುತ್ತೆ, ಓ ಇವ್ರು ನಮ್ಮ ಹತ್ರ ಬಂದಿದ್ದಾರೆ, ಅವ್ರಿಗೆ ನಾವು ಕೆಲಸ ಮಾಡ್ಕೊಡ್ಬೇಕಂತ. ನಾವು ಅವ್ರಿಗೆ ಅಷ್ಟೇ ಫಾಸ್ಟ್ ಆಗಿ ಕೆಲಸ ಮಾಡ್ಕೊಡ್ತೀವಿ, ಅವ್ರಿಗೂ ಒಂದು ಖುಷಿ ಇರುತ್ತೆ, ಇವ್ರು ನಮ್ಮ ಕಡೆಯವರು ಏನೋ ಹೋದ್ರೆ ಕೆಲಸ ಮಾಡ್ಕೊಡ್ತಾರೆ. ಪಾಪ ಈ ಹಳ್ಳಿ ಜನಗಳು ಅರಿಯದರು ಇರ್ತಾರೆ ಸ್ವಲ್ಪ ಜನ, ಅವ್ರಿಗೆ ಏನು ಗೊತ್ತಿರಲ್ಲ, ಅವ್ರಿಗೆ ನಾವು ಕೆಲಸಗಳನ್ನ ಮಾಡಿಕೊಟ್ಟಾಗ ಅವ್ರಿಗೆ ತುಂಬಾ ಖುಷಿ ಇರುತ್ತೆ. ಒಟ್ಟಾರೆ ನೆಮ್ಮದಿಯಾಗಿದ್ದೀರಾ? ಸ್ವಂತ ಉದ್ಯೋಗ, ಕೃಷಿ ಎಲ್ಲವುದನ್ನು ಕೂಡ ಮಾಡ್ಕೊಂಡು? ಹೌದು ಸರ್, ನೆಮ್ಮದಿಯಾಗಿದ್ದೀನಿ. ಒಳ್ಳೇದು ರಂಜಿತ್ ಅವರೇ, ನಿಮ್ಮ ಅನುಭವಗಳನ್ನ ಬಹಳ ಸವಿವರವಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು ಸರ್, ಇಲ್ಲಾಂದ್ರೆ ಸ್ಥಳೀಯವಾಗಿ ನಮ್ಮ ಸಕಲೇಶ್ಪುರ ತಾಲೂಕು ಹೆತ್ತೂರು ಗ್ರಾಮ, ಹೆತ್ತೂರು ಪಂಚಾಯಿತಿ, ಅಲ್ಲಿ ನನ್ನ ಗ್ರಾಮ ಒಂದು ಕೇಂದ್ರ ಇದೆ, ಮತ್ತೆ ಗ್ರಾಹಕ ಪ್ರತಿನಿಧಿ ಸೇವಾ ಕೇಂದ್ರನೂ ಕೂಡ ಇದೆ, SBI ಗ್ರಾಹಕ ಸೇವಾ ಪ್ರತಿನಿಧಿ ಕೇಂದ್ರನೂ ಕೂಡ ಇದೆ, ಅಲ್ಲೂ ಬಂದು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನನ್ನ ಮೊಬೈಲ್ ನಂಬರ್ ಕೂಡ ತಿಳಿಸ್ಕೊಡ್ತೀನಿ ಸರ್, 9900388584. ಇನ್ನೊಮ್ಮೆ ಹೇಳ್ತೀನಿ, 9900388584. ಧನ್ಯವಾದಗಳು ರಂಜಿತ್, ಬಹಳ ವಿವರವಾಗಿ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದುವರೆಗೆ ಕಾಫಿ ಕೃಷಿ ಹಾಗೂ ಸ್ವಯಂ ಉದ್ಯೋಗದಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿ ಹಾಡ್ಯ ಗ್ರಾಮದ ಯುವ ಕೃಷಿಕ HS ರಂಜಿತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಹನಿ ನೀರಾವರಿಯನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿಯವರು. ಡಾಕ್ಟ್ರೆ, ಈ ಹನಿ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳ ಪ್ರಸ್ತಾಪವನ್ನು ಮಾಡಿ. ರೈತ ಬಂಧುವರಿಗೆ ನಮಸ್ತೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೇಂದ್ರ ಪುರಸ್ಕೃತ ಯೋಜನೆಯಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಸಹಾಯಧನ ಲಭ್ಯ ಇರ್ತದೆ. ಇದರಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡ 90% ಸಹಾಯಧನ, ಹಾಗೂ ಈ ಆರ್ಥಿಕ ವರ್ಷದಿಂದ ಸಾಮಾನ್ಯ ವರ್ಗದ ರೈತರಿಗೂ ಕೂಡ ಶೇಕಡ 90% ಸಹಾಯಧನ ಸರ್ಕಾರದ ವತಿಯಿಂದ ದೊರೆತದೆ. ಸೂಕ್ಷ್ಮ ನೀರಾವರಿ ಯೋಜನೆ, ಇದರ ಮುಖ್ಯ ಉದ್ದೇಶ ಏನೆಂದರೆ ಇದರಲ್ಲಿ ನೀವು ರಸಗೊಬ್ಬರಗಳನ್ನು ಕೂಡ ನೀರಿನ ಮೂಲಕ ನೀಡಬಹುದಾಗಿದೆ. ಇದರಲ್ಲಿ ಶೇಕಡ ನಾವು 70-80% ರಸಗೊಬ್ಬರಗಳನ್ನು ಸಮರ್ಪಕವಾಗಿ ಬಳಸಬಹುದು. ಈಗ ನಾವು ಹಾಗೆ ರಸಗೊಬ್ಬರಗಳನ್ನು ಗಿಡಗಳಿಗೆ ಅಥವಾ ಇನ್ನೊಂದು ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಕೊಟ್ಟಲ್ಲಿ ಅದು ಏನು 100% ಆ ಸಸಿಗಳಿಗೆ ಆ ಗಿಡಗಳಿಗೆ ಸಿಗ್ಲಿಕ್ಕಿಲ್ಲ. ಆದರೆ ನಾವು ಹನಿ ನೀರಾವರಿ ಮುಖಾಂತರ ನೀಡಲು ಹೋದಲ್ಲಿ ಇದು ಸಮರ್ಪಕವಾಗಿ ಬಳಕೆ ಆಗ್ತದೆ. ಹಾಗೆ ನೀರು ಮತ್ತೆ ರಸಗೊಬ್ಬರ ಸಮರ್ಪಕವಾಗಿ ಬಳಕೆ ಆಗೋದ್ರಿಂದ ಅಧಿಕ ಇಳುವರಿ ಕೂಡ ರೈತರು ಪಡಿಬಹುದಾಗಿದೆ. ಶೇಕಡ 30-40% ಅಧಿಕ ಇಳುವರಿನ ಕೂಡ ಪಡಿಬಹುದು. ಇದಕ್ಕಾಗಿ ರೈತರು ಏನ್ ಮಾಡಬೇಕು ಅಂದ್ರೆ ತಮ್ಮ ಹೆಸರನ್ನ ಫ್ರೂಟ್ಸ್ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಂಡು ನಮ್ಮ ಆಯಾ ತಾಲೂಕಿನ ತೋಟಗಾರಿಕೆ ಕಚೇರಿಯಲ್ಲಿ ನೋಂದಣಿ ಅರ್ಜಿಯನ್ನು ಪಡೆದು ತಮಗೆ ಬೇಕಾದ ಅಂದ್ರೆ ತಾವು ಇಚ್ಛೆಪಟ್ಟ ನಮ್ಮ ಇಲಾಖೆಯಲ್ಲಿ ಅನುಮೋದನೆಯಾದ ಡ್ರಿಪ್ ಕಂಪನಿಗಳಿಂದ ಅವರು ಅನುಷ್ಠಾನ ಮಾಡಿಕೊಳ್ಬೇಕಾಗ್ತದೆ. ಅನುಷ್ಠಾನ ಮಾಡಿಕೊಂಡಲ್ಲಿ ರೈತರಿಗೆ ಸಹಾಯಧನವನ್ನ ನಮ್ಮ ಇಲಾಖೆಯಲ್ಲಿ ಸಹಾಯಧನದ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಸಾಮಾನ್ಯ ರೈತರು ಎಲ್ರಿಗೂ ಕೂಡ ಶೇಕಡ 90% ಸಹಾಯಧನ ದೊರಕುತ್ತೆ. ಹೌದೌದು, ಈ ಆರ್ಥಿಕ ವರ್ಷದಿಂದ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 90% ಸಹಾಯಧನ ನೀಡಲಿಕ್ಕೆ ಅವಕಾಶ ಇದೆ. ಈ ಹಿಂದೆ ಹನಿ ನೀರಾವರಿಯನ್ನ ಅಳವಡಿಕೆ ಮಾಡಿಕೊಂಡಿದ್ದಂತವರು ಪುನಃ ಮತ್ತೆ ಈಗ ಮಾಡಿಕೊಳ್ಬಹುದು? ಹೌದು, ಇದು ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ. ಅವರೇನಾದರೂ ಈಗಾಗಲೇ ಅನುಷ್ಠಾನ ಮಾಡಿಕೊಂಡು ಇಲ್ಲ ಅಳವಡಿಕೆ ಮಾಡಿಕೊಂಡು 7 ವರ್ಷ ಆಗಿದ್ದಲ್ಲಿ ಅವರು ಪುನಃ ಅರ್ಜಿ ಸಲ್ಲಿಸಬಹುದಾಗಿದೆ. ಅವರು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಅವರು ಅನುಷ್ಠಾನ ಮಾಡಿಕೊಳ್ಬಹುದು. ಅವರಿಗೂ ಕೂಡ ನಾವು ಶೇಕಡ 90% ಸಹಾಯಧನದಲ್ಲಿ ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಸಹಾಯಧನ ಕೊಡ್ತಾ ಇದ್ದೇವೆ. ಹನಿ ನೀರಾವರಿಯ ಸೇವಾ ಸೌಲಭ್ಯಗಳನ್ನು ಪಡೆದುಕೊಳ್ಳಿಕ್ಕೆ ಇಲಾಖೆಯಿಂದ ಏನೆಲ್ಲ ದಾಖಲಾತಿಗಳನ್ನು ನೀಡಬೇಕು? ಮುಖ್ಯವಾಗಿ ರೈತರಿಗೆ RTC ಪಾಣಿ ಏನ್ ಹೇಳ್ತೇವೆ ನಾವು, ಆಧಾರ್ ಕಾರ್ಡ್, ಅದನ್ನ ತಂದುಕೊಟ್ಟಲ್ಲಿ ನಮ್ಮ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ತೇವೆ. ನಂತರ ಅವರಿಗೆ ನಮ್ಮ ಇಲಾಖೆಯಿಂದ ಅನುಮೋದನೆಯಾದ ಡ್ರಿಪ್ ಕಂಪನಿಗಳ ಪಟ್ಟಿಯನ್ನು ಕೊಡ್ತೇವೆ. ಅದರಲ್ಲಿ ರೈತರಿಗೆ ಅವರ ಇಚ್ಛೆಗೆ ಅನುಸಾರವಾಗಿ ಅವರು ಆ ಕಂಪನಿಗಳಿಂದ ಅನುಷ್ಠಾನ ಮಾಡಿಕೊಳ್ಬೇಕಾಗ್ತದೆ. ತದನಂತರ ನಾವು ಅದಕ್ಕೆ ಸಹಾಯಧನವನ್ನು ನೀಡ್ತೇವೆ. ಹನಿ ನೀರಾವರಿಯ ಸೌಲಭ್ಯ ಬೇಕು ಅಂತ ಹೇಳಿದ್ರೆ ಯಾರನ್ನ ಹೇಗೆ ಸಂಪರ್ಕವನ್ನ ಮಾಡಬೇಕು? ಹನಿ ನೀರಾವರಿಯ ಸೌಲಭ್ಯ ಬೇಕಂದರೆ ರೈತರು ಆಯಾ ಹೋಬಳಿಯಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಿರ್ತಾರೆ, ಅವರನ್ನು ಸಂಪರ್ಕ ಮಾಡಬಹುದು. ಇಲ್ಲವಾದಲ್ಲಿ ನಮ್ಮ ತಾಲೂಕಿನಾದ್ಯಂತ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿ ಇದೆ, ತೋಟಗಾರಿಕೆ ನಿರ್ದೇಶಕರ ಕಚೇರಿಗಳನ್ನು ಸಂಪರ್ಕ ಮಾಡಿ ಅಲ್ಲಿ ಕೂಡ ಅವರು ಇದರ ಬಗ್ಗೆ ಮಾಹಿತಿಗಳನ್ನು ಪಡೆಯಬಹುದಾಗಿದೆ. ರೈತ ಬಾಂಧವರೇ, ಕೇಳಿದ್ರಲ್ಲ, ಇದುವರೆಗೆ ಹನಿ ನೀರಾವರಿಯ ಸೌಲಭ್ಯಗಳ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟಂತವರು ಡಾಕ್ಟರ್ ಮಂಜುನಾಥ್ ಜೆ ಶೆಟ್ಟಿಯವರು. ಇವರು ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು. ಹನಿ ನೀರಾವರಿಯನ್ನ ಅಳವಡಿಕೆಯನ್ನ ಮಾಡಿಕೊಳ್ಳಿಕ್ಕೆ ಬಹಳ ಸೂಕ್ತವಾದಂತಹ ಸಮಯ ಇದಾಗಿರುತ್ತೆ. ಮುಂದಿನ ದಿವಸಗಳಲ್ಲಿ ನಾವು ಬಿಸಿಲು ಹಾಗೂ ಬೇಸಿಗೆಯನ್ನ ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಬೆಳೆಗಳನ್ನು ಕೂಡ ಉಳಿಸಿಕೊಳ್ಳಿಕ್ಕೆ ಈ ಒಂದು ಹನಿ ನೀರಾವರಿ ಎನ್ನುವಂಥದ್ದು ಹೆಚ್ಚು ಸಹಾಯಕವಾಗುತ್ತೆ. ಮತ್ತೆ ಈ ಸಾಲಿನಿಂದ ಎಲ್ಲಾ ವರ್ಗದ ರೈತರಿಗೆ, ಅಂತ ಅಂದ್ರೆ ಸಾಮಾನ್ಯ ವರ್ಗದ ರೈತರು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ರೈತರು ಎಲ್ಲರಿಗೂ ಕೂಡ ಶೇಕಡ 90% ಸಹಾಯಧನ ದೊರೀತಾ ಇದ್ದು ಈ ಒಂದು ಸೌಲಭ್ಯದ ಸದ್ಬಳಕೆಯನ್ನ ತಾವೆಲ್ಲರೂ ಕೂಡ ಮಾಡಿಕೊಳ್ಳಬಹುದು. ಇದುವರೆಗೆ ಹನಿ ನೀರಾವರಿಯನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟಂತಹ ಡಾಕ್ಟರ್ ಮಂಜುನಾಥ್ ಜೆ ಶೆಟ್ಟಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ನಿನ್ನೆ ಆಲೂರು ತಾಲೂಕು ಮರಸು ಗ್ರಾಮದಲ್ಲಿ ಹಾಸನ ಆಕಾಶವಾಣಿಯ ಹಳ್ಳಿ ಧ್ವನಿ ಕಾರ್ಯಕ್ರಮ ಉತ್ತಮವಾಗಿ ಜರುಗಿತು. ಅಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಾಸನದ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಸುಸೂತ್ರವಾಗಿ ಸಾಕಾರಗೊಂಡಿತು. ಆ ಊರಲ್ಲಿ ರಾಷ್ಟೀಯ ಸೇವಾ ಯೋಜನೆ ಶಿಬಿರವು ಆಯೋಜನೆಗೊಂಡಿದೆ. ಆ ಊರಿನ ವಿಚಾರಗಳನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ತಿಳ್ಕೊಂಡಿದ್ವಿ. ಮೊನ್ನೆ ಮರಸು ಗ್ರಾಮಕ್ಕೆ ಹೋದಾಗ ಒಂದೊಂದಾಗಿ ವಿಷಯಗಳನ್ನು ಹುಡುಕ್ತಾ ಹೋದರೆ ಆ ಊರಲ್ಲಿರುವ ಒಬ್ಬ ರೈತ ಸ್ವಲ್ಪ ಹಿಡುವಳಿ ಹೊಂದಿದ್ರೂ 10-15 ಹಸುಗಳನ್ನು ಸಾಕೊಂಡಿದ್ದಾರೆ. 16 ರೀತಿಯ ನಾಯಿಗಳ ತಳಿಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬೇರೆಯವರಿಗೆ ವಿತರಣೆ ಮಾಡ್ತಿದ್ದಾರೆ. ಇನ್ನೂ ಕೆಲವೊಬ್ಬರು ನಾವು ರಾಸಾಯನಿಕ ಗೊಬ್ಬರಗಳನ್ನೇ ಹಾಕೋದಿಲ್ಲ, ಕೋಳಿ ಗೊಬ್ಬರ, ಸಗಣಿ ಗೊಬ್ಬರ, ಕೆರೆಗೋಡು ಇದನ್ನೆಲ್ಲ ಸೇರಿಸಿ ಬೆಳೆ ಮಾಡ್ಕೊಳ್ತೀವಿ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಪಕ್ಕದ ತೊಗರ್ನಳ್ಳಿ ಯುವಕ ಆಲೂರು ಸಣ್ಣ ಅಕ್ಕಿಯನ್ನ ಅನೇಕರು ಹುಡುಕ್ತಿದ್ದಾರೆ, ಅದು ನನಗೆ ಸಿಕ್ಕಿದೆ, ಮಂಡ್ಯದ ಬೋರೇಗೌಡರಿಂದ ತಗೊಂಡು ಬಂದಿದ್ದೀನಿ, ಅದನ್ನ ಸಂರಕ್ಷಣೆ ಮಾಡಿಕೊಳ್ಳೋದ್ರ ಜೊತೆಗೆ ಇತರೆ ತಳಿಗಳನ್ನು ನಾನು ಕಾಪಾಡಿಕೊಂಡು ಬೆಳೆಸ್ತದೀನಿ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಇನ್ನು ರಾಜ್ಯ ಮಟ್ಟದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪಡೆದಿರುವ ಜಯದೇವ್, ಸ್ಥಳೀಯವಾಗಿ ಸುರೇಶ್ ಅನ್ಕೊಂಡು ಕರೀತಾರೆ, ಅವರು ಸಹ 16 ಹಸುಗಳನ್ನ ಸಕ್ಕಂತ ಬಂದಿದ್ದಾರೆ. ಮೇಯ್ಲಿಕ್ಕಾಗಿ ಪ್ರತ್ಯೇಕವಾದ ಜಾಗವನ್ನು ಇಟ್ಕೊಂತ ಬಂದ್ರು, ಶ್ರಮಪಟ್ಟು ಕೃಷಿಯಲ್ಲಿ ಸಂತೃಪ್ತಿಯಾಗಿ ಜೀವನ ಮಾಡ್ಕೊಂತ ಬಂದ್ರು. ಹೀಗೆ ನಮ್ಮ ಹಳ್ಳಿಗಳ ಚಿತ್ರಣವನ್ನ ಹುಡುಕ್ತಾ ಹೋದ್ರೆ ಮರಸು ಅಲ್ದಲನೆ ಅನೇಕ ಹಳ್ಳಿಗಳಲ್ಲಿ ಈಗಲೂ ಆಸಕ್ತಿಯಿಂದ ಕೃಷಿಯನ್ನ ನೆಚ್ಚಿಕೊಂಡು ಅದರಲ್ಲಿ ಬೆಳೀತಾ ಹೋಗ್ತಿದ್ದಾರೆ. ಸ್ವಲ್ಪ ಹಿಡುವಳಿಯಲ್ಲೂ ಕೆಲಸ ಮಾಡ್ತಾ ಮಾಡ್ತಾ ಹೆಚ್ಚೆಚ್ಚು ಜಮೀನನ್ನ ತೆಗೆದುಕೊಂಡಿರುವ ಕೃಷಿಕರು ಇವತ್ತಿನ ಸಮಾಜದಲ್ಲಿ ಕಾಣಸಿಗ್ತಾರೆ. ರೈತ ಬಾಂಧವರೇ, ನಮ್ಮ ಜಮೀನು ಕಳಪೆ ಆಗ್ತಾ ಇದೆ, ಸತ್ವ ಕಡಿಮೆ ಆಗ್ತಾ ಇದೆ ಮತ್ತು ಪರಿಸರದ ಮಾಲಿನ್ಯ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ತಿದ್ದೀವಿ. ಇತ್ತೀಚೆಗೆ ಹಾಸನ ಆಕಾಶವಾಣಿಯಿಂದ ಹಮ್ಮಿಕೊಂಡ ರೇಡಿಯೋ ಕಿಸಾನ್ ದಿವಸ್, ಇದರಲ್ಲಿ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಬಹಳ ಚೆನ್ನಾಗಿ ವಿಚಾರಗಳನ್ನ ಹಂಚಿಕೊಂಡ್ರು. ಇವತ್ತು ಕೃಷಿಯಲ್ಲಿ ಪರಿಸರದಲ್ಲಿ ಏನೇನಾಗ್ತಾ ಇದೆ ಅಂತ ಅನ್ಕೊಂಡು ಸ್ಪಷ್ಟವಾಗಿ ಅಂಕಿ ಅಂಶಗಳ ಸಮೇತ ಮುಂದಿಟ್ರು. ಆಸಕ್ತ ರೈತರು ಆಕಾಶವಾಣಿ ಆವರಣಕ್ಕೆ ಬಂದು ಶ್ರದ್ಧೆಯಿಂದ ಆಲಿಸಿ ವಿಚಾರಗಳನ್ನ ಹೊತ್ಕೊಂಡು ಹೋಗಿದ್ದಾರೆ. ಅನುಷ್ಠಾನ ಮಾಡಬೇಕು, ಇತರರು ತಿಳ್ಕೊಳ್ಬೇಕು. ಭೂಮಿಯನ್ನ ಬರಡು ಮಾಡಿದಷ್ಟು, ಭೂಮಿಯನ್ನ ಬೆಂಡ್ ಮಾಡಿದಷ್ಟು, ಭೂಮಿಯನ್ನ ಹಾಳು ಮಾಡಿದಷ್ಟು ಬದುಕು ಹಾಳಾಗುತ್ತೆ. ಭೂಮಿ ಚೆನ್ನಾಗಿದ್ರೆ ಬದುಕು ಉತ್ತಮ ಆಗಿರುತ್ತೆ ಅಲ್ವಾ ರೈತ ಬಾಂಧವರೇ? ಇವತ್ತಿನ ವಾತಾವರಣದ ವ್ಯತ್ಯಾಸಗಳು ನೋಡಿ, ಚಳಿ ವಿಪರೀತ, ಮಳೆ ವಿಪರೀತ, ಬಿಸಿಲು ವಿಪರೀತ, ಇನ್ನು ಬೆಳೆ ವೈವಿಧ್ಯತೆ ಕಮ್ಮಿ ಆಗಿರೋದು, ವೃಕ್ಷಗಳ ಸಂತತಿ ಕಡಿಮೆ ಆಗಿರೋದು, ಪ್ರಾಣಿಗಳ ವೈವಿಧ್ಯತೆಯಲ್ಲೂ ದೋಷಗಳು ಕಾಣ್ತಾ ಇರೋದು, ಅಪಾಯಕಾರಿ ಕೀಟಗಳು ಹೆಚ್ಚಾಗ್ತಿರೋದು, ಇವೆಲ್ಲ ಒಳ್ಳೇದಲ್ಲ ಅಲ್ವಾ ರೈತ ಬಾಂಧವರೇ? ನಮ್ಮ ದೇಶ ಹಳ್ಳಿಗಳದು, ಹಳ್ಳಿಗಳ ಶಕ್ತಿಯೇ ದೇಶದ ಶಕ್ತಿ. ಹಳ್ಳಿಗಳು ಉತ್ತಮವಾಗಿದ್ರೆ ದೇಶವೂ ಚೆನ್ನಾಗಿರುತ್ತೆ. ಈ ನಿಟ್ಟಿನಲ್ಲಿ ರೈತಾಪಿ ಮಂದಿ ಹಿಂದೆಲ್ಲ ಶಕ್ತಿವಂತರಾಗಿ ಸಿರಿವಂತರಾಗಿ ಬೆಳ್ಕೊಂತ ಬಂದ್ರು. ಮಣ್ಣನ್ನ ಫಲವತ್ತಾಗಿಡ್ತಾ 16 ಯಾಕೆ, ಒಂದೊಂದೂರಿನಲ್ಲಿ 100 ಯಾಕೆ, 1000 ಜಾನುವಾರುಗಳನ್ನ ಸಾಕೊಳ್ತಾ ಬರೀ ಹಾಲಿಗಲ್ಲ ಗೊಬ್ಬರಕ್ಕಾಗಿ ಈ ಭೂಮಿಯನ್ನ ಚೆನ್ನಾಗಿ ಕಾಪಾಡ್ತಾ ತಾವು ಬೆಳೀತಾ ಬಂದ್ರು. ಈಗಲೂ ಕಾಲ ಮಿಂಚಿಲ್ಲ, ನಾವು ಪರಿವರ್ತನೆಗಳನ್ನು ಮಾಡಿಕೊಂಡ್ರೆ ನಮ್ಮ ಜೀವನ ಸುಖಮಯವಾಗಿ ಸಾಗ್ಲಿಕ್ಕೆ ಅಡ್ಡಿ ಇಲ್ಲ ರೈತ ಬಾಂಧವರೇ ಅಲ್ವಾ? ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾ ವಿಜಯ್ ಅಂಗಡಿ.